ಸರ್ಕಾರದಿಂದ ಮಾನ್ಯತೆ ಪಡೆದ ವೈದ್ಯಕೀಯ ಶಿಕ್ಷಣ ಸಂಸ್ಥೆಗಳಲ್ಲಿ ದೇಹದಾನದ ಉಯಿಲನ್ನು ನೋಂದಾಯಿಸಬೇಕು. ವ್ಯಕ್ತಿ ಮರಣ ಹೊಂದಿದ ಕೂಡಲೇ ಸಂಬಂಧಪಟ್ಟವರು ವೈದ್ಯಕೀಯ ವಿದ್ಯಾಲಯಕ್ಕೆ ಮಾಹಿತಿ ನೀಡಬೇಕು. ದೇಹದಾನ ಜೀವದಾನಕ್ಕೆ ಸಮಾನ. ಆಕಾಶವಾಣಿ ಹೊಸಪೇಟೆ. ಕೃಷಿ ಸಹಕಾರ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ ಪ್ರಸ್ತುತಪಡಿಸುವ ಕಾರ್ಯಕ್ರಮ ಕಿಸಾನ್ ವಾಣಿ ಗ್ರಾಮಾಂತರಂಗ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೆ ಇನ್ನು ಸಿಗುವುದು ಸಂತಸದ ಕ್ಷಣವು ಕಳೆವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮ ಕೇಳ್ತಾ ಇರುವ ನಮ್ಮೆಲ್ಲ ರೈತ ಬಾಂಧವರಿಗೆ ಶರಣು ಶರಣಾರ್ಥಿಗಳು. ರೈತ ಬಾಂಧವರ ಇವತ್ತಿನ ಗ್ರಾಮಾಂತರಂಗ ಕಾರ್ಯಕ್ರಮದಲ್ಲಿ ಕೃಷಿ ಅನುಭವ ಕುರಿತು ರೈತರಾದ ಯು ಸೋಮಪ್ಪ ಅವರೊಡನೆ ಸಂದರ್ಶನವಿದೆ. ನಂತರ ಪ್ರಕಟಣೆ ಹಾಗೂ ರೈತರಿಗೆ ಸಲಹೆ ಇವೆ, ಕೇಳೋಣಂತೆ. ರೈತ ಬಾಂಧವರು ಇದೀಗ ಕೇಳೋಣ. ಕೃಷಿ ಅನುಭವ ಕುರಿತು ರೈತರಾದ ಯು ಸೋಮಪ್ಪ ಅವರೊಂದಿಗಿನ ಕೃಷಿ ಅನುಭವದ ನುಡಿಗಳನ್ನು. ನಮಸ್ಕಾರ ಸೋಮಣ್ಣರೇ. ನಮಸ್ಕಾರ. ಏನು ರಂಟೆ ಹೊಡಿತಿದ್ರಿ ಹೊಲದಲ್ಲೆಲ್ಲ? ಹೌದ್ರಿ, ಈಗ ನಾವು ನಮ್ಮ ಹೊಲದಲ್ಲಿ ರಂಟೆ ಹೊಡಿತಾ ಇದ್ದೀವಿ. ಎಷ್ಟು ಎಕರೆ ಇದ್ರಿ ಭೂಮಿ ಇದು? ನಂದು 2 ಎಕರೆ 43 ಸೆಂಟ್ಸ್ ಇದೆ ರೀ. ಈಗೇನು ಖಾಲಿ ಇದೆ ಅಲ್ಲ, ಈಗೇನು ಬೆಳಿಲಿಕ್ಕೆ ಪ್ಲಾನ್ ಮಾಡಿದ್ರಿ? ನಾನು ಸುಮಾರು 1 ವರ್ಷಗಳ ಕಾಲ ಹೊರಭೂಮಿಯಲ್ಲಿ ವ್ಯವಸಾಯ ಮಾಡ್ತಾ ಇದ್ದೆ. ರಾಗಿ ಬೆಳಿತಾ ಇದ್ವಿ, ಶೇಂಗಾ ಬೆಳಿತಾ ಇದ್ವಿ, ಜೋಳ, ಸಜ್ಜೆ ಮತ್ತೆ ಇಂಥವೆಲ್ಲ ಬೆಳಿತಾ ಇದ್ವಿ. ಈಗ ಮೊನ್ನೆ ಹೋದ ಸರಿ ಮುಂಗಾರಿನಲ್ಲಿ ಟೋಟಲಿ ಕರ್ನಾಟಕದಂತೆ ಮಳೆನೇ ಇಲ್ಲ, ನಮ್ಮಲ್ಲಿ ಕೂಡ ಮಳೆ ಇಲ್ಲ. ನಮ್ಮನೆಲ್ಲ ಬಿಸಿಲು ನಾಡು, ವಾತಾವರಣ ಕೂಡ ಬೆಳಿಲಿಕ್ಕೆ ಬಹಳ ಕಷ್ಟ ಮಳೆಗಾಲದಲ್ಲಿ. ಹಾಗಾಗಿ ಒಂದೆರಡು ಬೋರ್ ಹಾಕ್ಸಿದೀನ್ರಿ. ನೀರು ಬಿದ್ದಿದೆಯಾ? ನೀರು ಕಂಡಿದೆ ರೀ, ನೀರು ಬಂದಿದೆ ರೀ, ನೀರು ಬಂದಿದೆ. ಹಾ ರೀ, ಹಾಗಾಗಿ ಈಗ ನಾನು ಹೊಲಕ್ಕೆ ನೀರನ್ನ ಹಾಯಿಸಿ ಗಂಟೆ ಹೊಡಿತಾ ಇದ್ದೀನಿ. ಅದಕ್ಕೆ ಕಬ್ಬು ಹಾಕ್ಬೇಕಂತ ಪ್ಲಾನ್ ಇದೆ ರೀ. ತಿಂಗಳು ಈಗ ನೀವು ಹೇಳಿದ್ರಿ, ಹಿಂದೆ ಎಲ್ಲ ಆಹಾರ ಬೆಳೆಗಳಿಗೆ ಹೆಚ್ಚು ಒತ್ತು ಕೊಟ್ಟಿದ್ರಿ. ಹೌದು, ರಾಗಿ, ಜೋಳ ಅಂತ ಅದಕ್ಕೆ. ಹೌದು, ಈಗ ದಿಢೀರನೆ ವಾಣಿಜ್ಯ ಬೆಳೆಗಳಿಗೆ ಬದಲಾದ ಕಾರಣ ಏನು? ಈಗ ಸುಮಾರು ನಾವು 91-92 ಕೂಡ ನಮ್ಮಪ್ಪ ನಮ್ಮಮ್ಮ ಅವ್ರ ಜೊತೆಗೆ ನಾವು ವ್ಯವಸಾಯದಲ್ಲಿ ಅನುಭವ ಇರತಕ್ಕಂಥದ್ದು. ಮೊದಲೆಲ್ಲ ಕೂಡ ಸೂರ್ಯಪಾನ, ಶೇಂಗಾ, ಜೋಳ, ಹತ್ತಿ ಇವುಗಳನ್ನೆಲ್ಲ ಬೆಳೀತಾ ಇದ್ವಿ. ಮಳೆಗಾಲ ಚೆನ್ನಾಗಿ ಆಗ್ತಾ ಇತ್ತು ಆ ದಿನಗಳಲ್ಲಿ. ಈ ಬರ್ತಾ ಬರ್ತಾ ಮಳೆಗಾಲ ಕ್ಷೀಣಿಸಿದಾಗೆಲ್ಲ ಮತ್ತೆ ವಾಣಿಜ್ಯ ಬೆಳೆಗಳ ಕಡೆಗೆ ರೈತರು ನಮಗೆ ಕೂಡ ನಾವು ಆರ್ಥಿಕವಾಗಿ ನಾಳೆ ಮಕ್ಕಳು ಮರಿಗೆ ಅನುಕೂಲ ಆಗಬೇಕು, ಮಕ್ಕಳನ್ನ ಶಿಕ್ಷಣದ ಕಡೆ ಕೂಡ ಕಳಿಸ್ಬೇಕು, ಮುಂದೆ ಮಕ್ಕಳಿಗೆ ಒಂದು ಒಳ್ಳೆ ದಾರಿ ಕಳಿಸ್ಬೇಕಂದ್ರೆ ನಾವು ವ್ಯವಸಾಯದಲ್ಲಿ ಕೂಡ ಕೆಲವು ವಾಣಿಜ್ಯ ಬೆಳೆಗಳ ಮೂಲಕ ಕೂಡ ನಾವು ಆರ್ಥಿಕವಾಗಿ ಗಟ್ಟಿ ಆಗ್ಬೋದಲ್ರಿ. ಅದಕ್ಕಾಗಿ ನಾನು ವಾಣಿಜ್ಯ ಕಡೆಗೆ ಹೋಗ್ಬೇಕು ಅಂತ ಅನ್ಕೊಂಡಿನ್ರಿ. ಈ ಬಾರಿ ಕಬ್ಬು ಬೆಳಿಬೇಕಂತ ನಿರ್ಧಾರ ಮಾಡಿದ್ರಿ? ಹೌದ್ರಿ, ಕಬ್ಬು ಹಾಕ್ಬೇಕಂತ ಇದೀನ್ರಿ. ಈಗ ಕೃಷಿಯ ಅನುಭವ ನಿಮಗೆ ಯಾವಾಗ್ಲಿಂದ ಬಂತು ಅಂತ? ನಾನು 91-92 SLC ಮುಗಿಸಿದ್ರಿ. SLC ಮುಗಿಸಿ ಆದ್ಮೇಲೆ ಹಾಸ್ಟೆಲ್ ಅಲ್ಲಿ ನಮ್ ಜೀವನ. ಮೊದಲೆಲ್ಲ ನಾವೆಲ್ಲ ಬಡತನದಿಂದ ಬಂದಂತವ್ರು, ನಮ್ಮಪ್ಪ ನಮ್ಮಅಮ್ಮ ಎಲ್ಲ ಮಧ್ಯಮ ವರ್ಗದಲ್ಲಿ ಕೃಷಿ ಇರೋದ್ರಿಂದ ನಾವು ಹಾಸ್ಟೆಲ್ ನಲ್ಲಿ ಬೆಳೆದಿರೋಂತ ಮಕ್ಕಳು ಮೊದಲು. ಅದಾದ್ಮೇಲೆ ನಾವು ಎಸ್ ಎಲ್ ಸಿ ಮುಗಿಸ್ಕೊಂಡು ಪಿ ಯು ಸಿಗೆ ಬಂದಂತ ಸಂದರ್ಭದಲ್ಲೇ ನಾವು ಆಗ್ಲೇ ವ್ಯವಸಾಯದ ಕಡೆಗೆ ಕಾಲೇಜಿಗೆ ಹೋಗಿ ಬಂದು ನಾವು ಹೊಲದಲ್ಲಿ ಕೆಲಸ ಮಾಡಕ್ ಹೋಗ್ಬೇಕು. ಕೆಲಸ ಮಾಡಕ್ ಹೋಗಿ ಬಂದ್ರೆ ನಾವು ತಿರುಗ ಮತ್ತೆ ಬೆಳಗ್ಗೆ ಕಾಲೇಜ್ಗೆ ಹೋಗ್ಲಿಕ್ಕೆ ಏನ್ ಅನುಕೂಲ ತಗೊಳ್ಬೇಕು ಅವನ ಕುಟುಂಬದಲ್ಲಿ ಕೊಡ್ತಾ ಇದ್ರು, ಇಲ್ಲಾಂದ್ರೆ ಅವನು ಕೊಡ್ತಿರ್ಲಿಲ್ಲ ನಮ್ಗೆ. ಶಿಕ್ಷಣ ಕಲಿಸ್ಲಿಕ್ಕೆ ಅವತ್ತಿನ ದಿನಗಳು ಕಷ್ಟ ಇದ್ದು. ಹಾಗಾಗಿ ಅವತ್ತಿನಿಂದ ಕೂಡ ನಾವು ಹಿರಿಯರ ಜೊತೆಗೆ ದನಗಳು ಕಟ್ಟಂತದ್ದು, ಅದು ಸಗಣಿ ಬಾಚಂತದ್ದು, ಆ ಸಗಣಿ ಗೊಬ್ಬರವನ್ನು ಹೊಲಕ್ಕೆ ಹಾಕಂತದ್ದು, ಮತ್ತೆಲ್ಲ ರಾಸಾಯನಿಕ ಗೊಬ್ಬರಗಳು ಕಡಿಮೆ ಬಳಸ್ತಾ ಇದ್ದು. ಅದ್ರ ಜೊತೆಗೆ ಏನಾಗ್ತಿತ್ತು ಅಂದ್ರೆ, ನಾವು ಜಾಸ್ತಿ ಸಗಣಿ ಗೊಬ್ಬರ ಹೊಲಗಳಿಗೆ ಹಾಕೋದ್ರಿಂದ ಭೂಮಿಯನ್ನ ಮುಂದಿನ ಪೀಳಿಗೆಗೆ ಭೂಮಿ ಉಳಿಸ್ತಕ್ಕಂಥ ಕೆಲಸ ಕೂಡ ಆಗ್ಬೇಕು ಅನ್ನೋಂಥ ದೃಷ್ಟಿಯಲ್ಲಿ ದನ ಕರುಗಳನ್ನ ಜಾಸ್ತಿ ಕಟ್ತಾ ಇದ್ದೀವಿ. ಅವ್ರು ನಮ್ಮ ಅಜ್ಜನ ಕಾಲ ನಮ್ಮ ತಾತ ನಮ್ಮ ಅಪ್ಪ ಅವು ಇದ್ದಾಗ, ಇವತ್ತಿನ ದಿನ ಅಲ್ಲೇ ದನ ಕರುಗಳ ಸಂಖ್ಯೆ ಕಡಿಮೆ ಆಗಿದೆ. ಮತ್ತೆ ಆ ವ್ಯವಸಾಯದ ಜೊತೆಗೆ ನಾವು ಆಮೇಲೆ ರಾಗಿ ಕಡೆಗೆ ಮೊನ್ನೆ ಈಗ ಒಂದು 4-5 ವರ್ಷದಿಂದ ರಾಗಿ ಕಡೆ ಹೋದ್ವಿ. ಯಾಕಂದ್ರೆ ರಾಗಿ ಸರ್ಕಾರದಲ್ಲಿ ಬೆಂಬಲ ಬೆಲೆ ಜಾಸ್ತಿ ಇತ್ತು, ಆ ರಾಗಿ ಕೂಡ ಖರ್ಚು ಕೂಡ ಕಡಿಮೆ ಬರ್ತಾ ಇತ್ತು. ತದನಂತರದಿಂದಲ್ಲಿ ನಮಗೆ ಮುಂಗಾರಿನಲ್ಲಿ ಮಳೆನೇ ಆಗ್ಲಿಲ್ಲ. ನಾನೇ 1-3 ಎಕರೆ ರಾಗಿ ಬಿತ್ತಿದ್ದೆ, 1 ಪಾವು ಕೂಡ ರಾಗಿ ಬರಲಿಲ್ಲ. ಒಂದು ಈಗಿರೋಂಥ ಭೂಮಿನ 2 ಎಕರೆ 43 ಸೆಂಟ್ಸಿಗೆ ಶೇಂಗಾ ಬಿತ್ತಿದ್ದೆ, ಶೇಂಗಾನು ಬರಲಿಲ್ಲ. ಪಕ್ಕದವ್ರದ್ದು ಯಾರ್ದೋ ನೀರು ಹಾಯಿಸಿದೆ, ಒಬ್ರದ್ದು ಯಾರ್ದೋ ಇಸ್ಕೊಂಡು ನೀರು ಅವ್ರದ್ದು ಬಿಟ್ಕೊಂಡು ನೀರು ಹಾಯಿಸಿದ್ರು ಕೂಡ ನಾನು ಆ 2 ಎಕರೆ 43 ಸೆಂಟ್ಸಿಗೆ ಸುಮಾರು 45-46 ಸಾವಿರ ಖರ್ಚಾಯಿತು. ನನಗೆ ಬಂದದ್ದು 30 ಸಾವಿರ. ಅಂದ್ರೆ 16-18 ಸಾವಿರ ನನಗೆ ಲಾಸ್ ಆಯ್ತು. ಆಮೇಲೆ ಅವ್ರು ನೀರಿನ ಕೊರತೆ ಕಾರಣ ಅಂತ ಗೊತ್ತಾಗಿ ನಾನು ಒಂದು ಬೋರ್ ಹಾಕ್ಸ್ಬೇಕು ಅಂತ ಹೇಳಿ ನಾನೀಗ ಬೋರ್ ಹಾಕ್ಸಿದ್ದೆ. ಈ ಬೋರ್ ಹಾಕ್ಸಿ ನಾನು ಹೊಲಕ್ಕೆ ಈಗ ಸುಮಾರು ಈಗ 2 ಎಕರೆ 43 ಸೆಂಟ್ಸ್ ಭೂಮಿಗೆ ನಾನು ಕಡಿಮೆ ಅಂದ್ರೂ ಈಗ ಕೊಟ್ಟಿಗೆ ಗೊಬ್ಬರನ ಸುಮಾರು ಒಂದು 14-15 ಗಾಡಿ ಟ್ರ್ಯಾಕ್ಟ್ರಿ ಗೊಬ್ಬರ ಹೊಡೆದಿನ್ರಿ. ಇದಕ್ಕೀಗ ಎಲ್ಲಿ ತರಿಸಿದ್ರಿ? ನಾವು ಇಲ್ಲಿ ನಮ್ಮೂರಲ್ಲೇ ರೈತರ ಹತ್ರ ಸಿಗ್ತದ, ಮತ್ತೆ ಅವ್ರ ಕೆಲವು ಹೊಲಗಳು ಇರಲಾರ್ದಂತ ಹತ್ರ, ಅವ್ರ ಕೆಲವು 1-2 ಆಕಳ ಕಟ್ಟಿಗೆಂದಂತಾರು, ಆಲ್ಮಾರ್ ಅಂತಾರು, ಅಂತವ್ರ ಹತ್ರ ಸಗಣಿ ಗೊಬ್ಬರ ಖರೀದಿ ಮಾಡಿ ನಾವು ಈ ಕೊಟ್ಟಿಗೆ ಗೊಬ್ಬರ ಹಾಕಿನ್ರಿ. ಹಾಕಿ ಇವಾಗ ರಂಟಿ ಹೊಡೆಯಕತ್ತೀನ್ರಿ. ಮತ್ತೆ ಈ ಕಬ್ಬು ಹಾಕ್ಬೇಕು ಅದಕ್ಕಂತೇಳಿ ಅದನ್ರಿ, ರಾಸಾಯನಿಕ ಗೊಬ್ಬರ ಬಳಕೆ ಕಡಿಮೆ ಆಗ್ಬೇಕು, ಭೂಮಿನ ಉಳಿಸ್ಬೇಕು ಅನ್ನುವಂತದ್ರಲ್ಲಿ ನಾವು ಈಗ. ಸೋಮಣ್ಣರಿ, ನೀವೇನು ಎಜುಕೇಶನ್ ಡಿಗ್ರಿ ಮಾಡಿದ್ರಿ ಅಂದ್ರೆ? ನಾನು ಬಿ ಎ ಮಾಡಿ. ಮುಗಿದಿದೆ ಬಿ ಎ ಪದವೀಧರರಾಗಿ. ಭೂಮಿಯ ಗುಣಮಟ್ಟ, ಅದರ ಸತು ಉಳಿಸ್ಕೊಳ್ಳೋದಕ್ಕೆ ಸಾವಯವ ಪದ್ಧತಿಗಳು ಬಹಳ ಮುಖ್ಯ ಅಂತಕ್ಕಂಥದ್ದು ಎಲ್ಲ ತಜ್ಞರು ಹೇಳ್ತಾರೆ. ಇದನ್ನು ನಿಮ್ಮ ಜ್ಞಾನವನ್ನು ಹೇಗೆ ಬಳಸ್ಕೊಳ್ತೀರಿ ಕೃಷಿಯಲ್ಲಿ ಅಂತ? ನಾವು ಈಗಾಗಲೇ ನಾನು ಹಿಂದೆ ಒಂದ್ಸರಿ ತಾಲೂಕು ಪಂಚಾಯತ್ ಸದಸ್ಯನಾಗಿ ಕೆಲಸ ಮಾಡ್ತಿದ್ರಿ. ರಾಜಕಾರಣಿಗಳಾಗಿ ನಾನು 2010-15 ತಾಲೂಕು ಪಂಚಾಯತ್ ಸದಸ್ಯನಾಗಿದ್ದೆ. ಈಗ ಕೂಡ ನಾನು ಗ್ರಾಮ ಪಂಚಾಯತ್ ಸದಸ್ಯನಾಗಿ ಕೂಡ ಇದೀನಿ ಅಲ್ಲಿ. ನಾನು ತಾಲೂಕು ಪಂಚಾಯತ್ ಸದಸ್ಯನಾಗಿದ್ದಾಗ ನಾವು ಕೆಲವು NGO ಕರೆಸಿ ಕೃಷಿ ಇಲಾಖೆ ಮೂಲಕ ನಮ್ಮ ಗ್ರಾಮದಲ್ಲಿ ಅಂದ್ರೆ ತಾಲೂಕಿಗೆ 3 ಹಳ್ಳಿಗಳನ್ನ ಆಯ್ಕೆ ಮಾಡ್ಕೊಳ್ಬೇಕಂತಿತ್ತು ಸಾವಯವ ಕೃಷಿ. ನಮ್ಮಲ್ಲಿ ನಂದಿಬಂಡಿ ಗ್ರಾಮದಲ್ಲಿ ಅಡುಗೆ ಬಸವೇಶ್ವರ ಸಾವಯವ ಕೃಷಿಕ ಸಂಘ ಅಂತೇಳಿ ಸುಮಾರು 100-120 ಜನ ರೈತರನ್ನ ಅದರಲ್ಲಿ ಸದಸ್ಯರನ್ನ ಮಾಡಿ ಆ ಸರ್ಕಾರದಿಂದ ಬರುವಂತ ಅನುದಾನವನ್ನ ಆ ಕೃಷಿಗೆ ಸಾವಯವ ಕೃಷಿಗೆ ಯಾಕೆ ಬಳಕೆ ಮಾಡಬೇಕು, ದಂದ ಕೊಟ್ಟಿಗೆ ಕಟ್ಕೊಂಡಂಥದ್ದು ಇರ್ಬೋದು, ಎರೆಹುಳು ಸಾಕಾಣಿಕೆ ಇರ್ಬೋದು, ಈ ಕಸದ ತೊಟ್ಟಿಗಳನ್ನ ಮಾಡ್ಕೊಂಡು ಅಲ್ಲಿಂದ ನಾವು ಕಸದಿಂದ ರಸವನ್ನು ಮಾಡ್ತಕ್ಕಂಥದ್ದು ಹೇಗೆ, ಎರೆಹುಳು ಗೊಬ್ಬರವನ್ನು ಬಳಕೆ ಮಾಡ್ಕೊಂಡು ಸಾವಯವ ಕಡೆಗೆ ರೈತರು ಹೋದ್ರೆ ಎಷ್ಟು ಅನುಕೂಲತೆ ಆಗ್ತೈತೆ, ಗಂಜಲು ಯಾವ ರೀತಿ ಮಾಡಬೇಕು, ಸಗಣಿ ಮೂಲಕ ನಾವೇನು ರೈತರು ಅಭಿವೃದ್ಧಿ ಆಗ್ಲಿಕ್ಕೆ ಸಾಧ್ಯತೆ ಐತೆ ಅನ್ನುವಂಥದ್ನೆಲ್ಲ ಅನೇಕ ತಜ್ಞರು ಕರೆಸಿ ನಮ್ಮೂರು ಭಾಗದ ನಮ್ಮ ರೈತರಿಗೆ ನಾವು ಅವ್ರಿಗೆ ತರಬೇತಿಯನ್ನು ಕೊಡಿಸಿ ಬಹಳಷ್ಟು ಜನರಲ್ಲಿ ಸಾವಯವ ಕೃಷಿ ಕಡೆಗೆ ಕಳಿಸಿದೀವಿ. ಮತ್ತು ಬಹಳಷ್ಟು ಜನರಿಗೆ ಕೂಡ ನಾವು ಒಂದು ಅವೇರ್ನೆಸ್ ಅನ್ನು ಕೊಟ್ಟಿದ್ದೀವಿ ಕೃಷಿ ಬಗ್ಗೆ, ಸಾವಯವ ಕೃಷಿ ಬಗ್ಗೆ, ತಾಲೂಕು ಆಡಳಿತದಿಂದ ಆಗಿರ್ಬೋದು, ಈಗ ಕೂಡ ಗ್ರಾಮ ಪಂಚಾಯತಿ ಕಡೆಯಿಂದ ಕೂಡ ಕೃಷಿಗೆ ಏನೇನು ಅನುಕೂಲತೆ ಇದೆ ಅನ್ನುವಂಥದ್ದನ್ನು ಕೂಡ ನಾವು ಒಂದಿಷ್ಟು ಮನವರಿಕೆ ಮಾಡಿ ಕೊಟ್ಟಿದೀವಿ. ಸಹಾಯ ನೀವು ಜನರಿಗೆ ಜಾಗೃತಿ ಮೂಡಿಸೋ ಕೆಲಸ ಮಾಡಿದಿರಿ, ರಾಜಕಾರಣಿಯಾಗಿ ಸರ್ಕಾರದಿಂದ ಈ ತರದ ತರಬೇತಿಗಳಿಗೆ ಏನೆಲ್ಲ ಮಾಡ್ಲಿಕ್ಕೆ ಸಾಧ್ಯತೆ ಮಾಡಿದಿರಿ. ಹೌದು, ನಿಮ್ಮ ಕೃಷಿಗೆ ಇದು ಅಡಾಪ್ಟ್ ಆಗ್ತಿದೆಯಾ ಹೇಗೆ ಅಂತ? ನಿಜವಾಗಿಯೂ ಅಡಾಪ್ಟ್ ಆಗ್ತದೆ, ನಾವು ಮಾಡ್ಕೊಳ್ಬೇಕು ಅದನ್ನ. ಯಾಕಂದ್ರೆ ನೀವು ಪ್ರಯೋಗ ಮಾಡ್ಲಿಕ್ಕೆ ಶುರು ಮಾಡಿ. ಹೌದು, ನಾನು ಈಗ ಲಾಸ್ಟ್ ಈಗ ನಾನು ಹೇಳಿದ್ನಲ್ಲ ಸಿರಿಧಾನ್ಯಗಳನ್ನು ಬೆಳೆಯಂತ ಕಡೆ ನಾವು ಏನು ವಾಲಿದ್ವಿ, ಅವಾಗ್ಲೂ ನಾವು ರಾಸಾಯನಿಕ ಗೊಬ್ಬರ ಕಡಿಮೆ ಪ್ರಮಾಣದಲ್ಲಿ ಹಾಕಿ ಈ ಎಲ್ಲಾದ್ರೂ ಕಡೆಗೆ ಈ ರೋಡ್ ಸೈಡ್ ಎಲ್ಲ ಈ ಹೋಚರ ಎಲ್ಲ ಸಜ್ಜಿ ಬೆಳೆ ಅಂತಾರು, ಸಜ್ಜಿ ಮಷೀನ್ ಹಾಕ್ತಾರೆ, ಈ ಜೋಳ ಮಷೀನ್ ಹಾಕ್ತಾರೆ, ಅಲ್ಲೆಲ್ಲ ಕಸ ಹಾಗೆ ಬಿಟ್ಟು ಹೋಗ್ಬಿಟ್ಟಿರ್ತಾರೆ, ಅದನ್ನೆಲ್ಲ ಏರ್ಕೊಂಡ್ ಬಂದು ಹೊಲದಲ್ಲಿ ಹಾಕಿ ರಂಟೆ ಹೊಡಿತಾ ಇದೀವಿ ನಾವು. ಕಸದಿಂದ ರಸ ಮಾಡಬೇಕು, ಈ ನಾವು ಎಲ್ಲ ಈ ಎಲೆ ಹಸಿರೆಲೆ ಗೊಬ್ಬರ ಅವುಗಳನ್ನೆಲ್ಲ ಮಾಡೋದ್ರ ಮೂಲಕ ನಾವು ಕೃಷಿ ಕಡೆಗೆ ಆದ್ಯತೆ ಜಾಸ್ತಿ ಕೊಡಬೇಕಾಗಿದೆ. ಯಾಕಂತ ಹೇಳಿದ್ರೆ ಇವತ್ತು ನಾವು ರಾಸಾಯನಿಕ ಗೊಬ್ಬರ ಕಡೆಗೆ ಹೋದ್ರೆ ಮುಂದಿನ ಪೀಳಿಗೆಗೆ ನಾವು ಭೂಮಿ ಉಳಿಸ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂತ ಹೇಳ್ತಾ ಇದ್ದೀನಿ ಇದನ್ನಂದ್ರೆ, ಮೊದಲೆಲ್ಲ ಒಂದು ಕುಟುಂಬಗಳಲ್ಲಿ 5-5 ಎಕರೆ 10-10 ಎಕರೆ ಭೂಮಿ ಇರ್ತಿತ್ತು, ಅಲ್ಲಿ 1-3-4 ಜನ ಅಣ್ಣ ತಮ್ಮಂದಿರ್ತಿದ್ರು, ಎಲ್ಲ ಅವಿಭಕ್ತ ಕುಟುಂಬಗಳು ಇರ್ತಾ ಇದ್ವು. ಅವಿಭಕ್ತ ಕುಟುಂಬಗಳಿದ್ದಾಗ ಒಂದಿಷ್ಟು ಜನ ದನ ಕರುಗಳ ಕಡೆಗೆ, ಒಂದಿಷ್ಟು ಜನ ಹೊಲದ ಕಡೆಗೆ ಇದ್ದು, ಒಂದ್ ನಾಲ್ಕೈದು ಎಕರೆ ಐದಾರು ಎಕರೆ ಬಿತ್ಕೊಂಡು ನಾಲ್ಕೈದು ಎಕರೆ ಭೂಮಿನ ಬೀಳ್ಬಿಡ್ತಾ ಇದ್ರು. ಆ ಬೀಳ್ಬಿಟ್ಟಲ್ಲಿ ಬೀಳ್ನಲ್ಲೇ ದನ ಕರುಗಳೆಲ್ಲ ಮೇದ್ಕೊಂಡ್ ಬರಾವು. ಅವಾಗ ಕೃಷಿಗೆ ಜಾಸ್ತಿ ಆದ್ಯತೆ ಇಲ್ಲ, ಬೀಳ್ಬಿಟ್ಬಿಟ್ರೆ ಅಂತ ಹೇಳ್ತಿದ್ರು. ಇವಾಗ ಏನಾಗಿದೆ, ಇಡೀ ಎಲ್ಲ ನೋಡಿದ್ರು ಕೃಷಿ ಕಡೆ ಜಾಸ್ತಿ ಜನ ವಾಲಿದ್ದಾರೆ ಅನ್ನುವಂಥದ್ದು ನಮ್ಮ ದೃಷ್ಟಿಯಲ್ಲಿ ಸರಿ ಅನ್ಸಿದ್ರು ಕೂಡ ಅವಿಭಕ್ತ ಕುಟುಂಬಗಳು ಹೋಗಿ ಅಲ್ಲಿ ಅವಿಭಕ್ತ ಕುಟುಂಬಗಳು ಆಗಿದಾವೆ. ಅಂದ್ರೆ ನಾಲ್ಕು ಜನ ಅಣ್ಣ ತಮ್ಮದು ನಾಲ್ಕು ಜನನು ಬೇರೆ ಬೇರೆ ಆಗಿದ್ದಾರೆ. ನಾಲ್ಕು ಜನ ಬೇರೆ ಬೇರೆ ಆದಾಗ ಭೂಮಿ ತುಂಡು ತುಂಡು ಭೂಮಿ ಆಯ್ತು. ಯಾಕಂದ್ರೆ ಭೂಮಿ ದೊಡ್ಡದಾಗ್ತಾ ಇಲ್ಲ, ಜನಸಂಖ್ಯೆ ದೊಡ್ಡದಾಗ್ತಾ ಇದೆ. ಜಾಸ್ತಿ ಜನಸಂಖ್ಯೆ ಆದಾಗ ಭೂಮಿ ಕಡಿಮೆ ಆದಾಗ ಅವನು ಅದ್ರ ಮೇಲೆ ಅವಲಂಬಿತನಾದಾಗ ಪ್ರತಿಯೊಬ್ಬರು ಕೃಷಿ ಕಡೆಗೆ ವಾಲಲೇಬೇಕು. ಕೃಷಿಯೊಬ್ರು ಆಗಿ ವಾಲಿದೀವಿ ಅನ್ನೋಂಥದ್ದು ಮೇಲ್ನೋಟ ಕಾಣ್ತಾ ಇದೆ ಹೊರತು ಅವನಿಗೆ ಸಾಕಾಗುವಷ್ಟು ಕೃಷಿಯಿಂದ ಸಿಗ್ತಾ ಇಲ್ಲ. ಯಾಕಂದ್ರೆ ಅವನಿಗೆ ಭೂಮಿ ಪ್ರಮಾಣ ಕಡಿಮೆ ಇದೆ, ಜನಸಂಖ್ಯೆ ಜಾಸ್ತಿ ಆಗಿದೆ. ಹಾಗಾಗಿ ಇರಂತ ಭೂಮಿಯನ್ನ ನಾವು ಸಾವಯವದ ಕಡೆಗೆ ಹೋಗಿ ಸಗಣಿ ಗೊಬ್ಬರ ಮತ್ತು ಎಲೆ ಗೊಬ್ಬರಗಳನ್ನ ಸಾವಯವ ಕೃಷಿ ಎರೆಹುಳು ಗೊಬ್ಬರ ಇಂಥವುಗಳನ್ನ ಹಾಕಿ ನಾವು ಭೂಮಿಯನ್ನು ಉಳಿಸಿದ್ರೆ ಮುಂದೆ ಒಂದ್ ಎಕರೆ ಎರಡು ಎಕರೆ ಭೂಮಿ ಇರೋಂತ ರೈತರಿಗೆ ಇನ್ನೂ ಎರಡು ಮಕ್ಕಳಾದಾಗ ಅವ್ನಿಗೆ ಒಂದ್ ಎಕರೆ ಅರ್ಧ ಎಕರೆ ಬರುವಂತದ್ದ ಕೂಡ ಭೂಮಿಯನ್ನು ಉಳಿಸಿ ಹೋಗುವಂತ ಪರಿಸ್ಥಿತಿ ನಮಗೆ ಅನಿವಾರ್ಯವಾಗಿ ನಮಗೆ ಕಾಡತೊಡಗಿದೆ. ಹಾಗಾಗಿ ನಾವು ಕೃಷಿಯನ್ನ ಉಳಿಸಲೇಬೇಕಾಗಿದೆ. ಶೇಂಗಾ ಎಲ್ಲ ಬೆಳೀತಾ ಇದ್ರಲ್ವಾ, ಅಲ್ಲಿ ರಾಸಾಯನಿಕ ಬಳಕೆಗಳ ಪ್ರಮಾಣ ಕಡಿಮೆ ಇತ್ತ ಅಥವಾ ಹೇಗಿತ್ತು, ಅದನ್ನ ಸಮತೋಲನ ಮಾಡ್ಕೊಂಡ್ ಬಂದಿರಾ ಹೇಗೆ? ನಾವು ನಿಜ ಹೇಳ್ಬೇಕನ್ನೋದಾದ್ರೆ ಅವತ್ತಿನ ದಿನ ಕೊಟ್ಟಿಗೆ ಗೊಬ್ಬರ ಹಾಕಿದ್ರು ಕೂಡ ಒಂದಿಷ್ಟು ರಾಸಾಯನಿಕ ಗೊಬ್ಬರ ಬಳಕೆ ಮಾಡ್ತಾ ಇದ್ವಿ. ಅದ್ರ ಜೊತೆಗೆ ಮೊದಲಿನ ಕಾಲದಲ್ಲಿ ನಮ್ಮ ಅಪ್ಪರ ಕಾಲದಲ್ಲಿ ನಮ್ಮ ತಾತನ ಕಾಲದಲ್ಲಿ ಏನು ಇರಲಿಲ್ಲ, ಸಗಣಿ ಗೊಬ್ಬರ ಅಷ್ಟೇ ಹಾಕ್ತಿದ್ರು. ನಮ್ಮ ಕಾಲದಲ್ಲೆಲ್ಲ ಬಂದಾಗ ನಾವು ಔಷಧಿ ಹೊಡಲೇಬೇಕಾಯ್ತು. ಅನಿವಾರ್ಯ ಕಾರಣದಿಂದ ಈಗ ನಮಗೆ ನಾವು ಈಗ ನವೆಂಬರ್ ಡಿಸೆಂಬರ್ನಲ್ಲಿ ಶೇಂಗಾ ಬಿತ್ತನೆ ಮಾಡಿದಂಥ ಸಂದರ್ಭಗಳಲ್ಲಿ ಸುಗ್ಗಿಯಲ್ಲಿ ಬಿತ್ತಿದ್ರೆ ಮಳೆಗಾಲ ಜಾಸ್ತಿ ಆದಾಗ ರೋಗ ಬರ್ತೈತಿ. ಬೇಸಿಗೆಯಲ್ಲಿ ನಾವು ಐಪಿ ಸೆಟ್ಗಳಿಗೆ ಶೇಂಗಾ ಬಿತ್ತಿದಾಗ ಸುರುಳಿ ಪೂಚಿ, ಬೂದಿ ರೋಗ, ಈ ಎಲೆ ತಿನ್ನಂಥ ಹುಳ, ಇವುಗಳು ಯಾವುದೇ ಸಂದರ್ಭದಲ್ಲಿ ಶೇಂಗಕ್ಕೆ ಬಂದರೂ ಕೂಡ ನಾವು ಔಷಧಿ ಬಳಕೆ ಮಾಡಿದಂಥದ್ದು ಇದೆ. ಇವತ್ತು ಸಾವಯವದಲ್ಲಿ ನಾವು ಅನೇಕ ರೀತಿಯಲ್ಲಿ ಕೂಡ ಕೀಟನಾಶಕ ಬಾಧೆ ಬರಲಾರ್ದಂಗೆ ನಾವು ಸಾವಯವದ ಮೂಲಕ ಕೂಡ ಕಾಪಾಡಿಕೊಳ್ಳಲಿಕ್ಕೆ ಸಾಕಷ್ಟು ಇದಾವೆ. ರೈತರು ಏನಾದರೆ ಅದ್ರ ಕಡೆಗೆ ಆಸಕ್ತಿ ಕೊರತೆ ಆಗಿದೆ. ಯಾಕಂತ ಹೇಳಿದ್ರೆ ನಾನು ಸಾವಯವದ ಕಡೆಗೆ ಹೋಗಿ ಅದನ್ನೆಲ್ಲ ಹೋದ್ರೆ ಇಳುವರಿ ಕಡಿಮೆ ಬರ್ತದೆ, ಸರಿ ಸರ್ ನನ್ನ ಕುಟುಂಬಕ್ಕೆ ಆರ್ಥಿಕವಾಗಿ ಸಹಕಾರ ಕಡಿಮೆ ಆಗ್ತದೆ, ಆರ್ಥಿಕವಾಗಿ ನಾವು ಕೊರತೆ ಆಗ್ತದೆ ಆರ್ಥಿಕ ಅಂತೇಳಿ ಮತ್ತೆ ಅನಿವಾರ್ಯವಾಗಿ ನಾವು ಇವತ್ತು ಕೀಟನಾಶಕಗಳನ್ನ ಬಳಕೆ ಮಾಡಿ ಬೆಳೆ ಬೆಳೀತಕ್ಕಂಥ ಸಂದರ್ಭಗಳು ಅನಿವಾರ್ಯತೆ ಬಂದಿದೆ. ಅವೇ ಬೆಳೆಯನ್ನು ನಾವೇ ತಿಂತೀವಿ, ನಮಗೆ ಕಾಯಿಲೆ ಬರ್ತದೆ. ಇಂಥ ಪರಿಸ್ಥಿತಿಯಲ್ಲಿ ಕೃಷಿ ಇದೆ ಅಂದ್ರೆ ಒಟ್ಟು ರೈತರಿಗೂ ಆ ಥರದ ಒಂದು ಆತಂಕ ಇದೆ, ಖಂಡಿತವಾಗಿದೆ. ಆದರೆ ನಾನು ಗಮನಿಸಿದ ಹಾಗೆ ನಿಮ್ಮ ಭಾಗದಲ್ಲಿ ಸಾವಯವಕ್ಕೆ ಹೆಚ್ಚು ಒತ್ತು ಕೊಡುವಂತ ರೈತರು ಬೆರಳೆಣಿಕೆಷ್ಟು ಇದ್ದಾರೆ? ಇದಾರೆ, ನಮ್ಮ ನಂದಿಬಂಡಿ ಗ್ರಾಮದಲ್ಲಿ ಮಲ್ಲಿಕಾರ್ಜುನ್ ಅಂತ ಇದಾರೆ. ಬೆರಳೆಣಿಕೆ ಎಷ್ಟು ಜನ ಸಾವಯವದಲ್ಲಿ ನಮ್ಮಲ್ಲಿ ಎರೆಹುಳು ತೊಟ್ಟಿಗಳು ಅದಾವು, ಎರೆಹುಳು ಬೆಳೀತಾರೆ ಮತ್ತೆ ಅದ್ರ ಜೊತೆಗೆ ಮಿಶ್ರ ಬೆಳೆಗಳನ್ನ ಬೆಳೀತಕ್ಕಂಥದ್ದು ಅವುಗಳ ಜೊತೆಗೆ ಎಲ್ಲ ಇದಾರೆ ರೈತರು, ಇಲ್ಲ ಅಂತ ಅಲ್ಲ. ಬಹಳಷ್ಟು ಸಂಖ್ಯೆ ಪರ್ಸೆಂಟೇಜ್ ಡಿಫ್ರೆನ್ಸ್ ಇದೆ. ಯಾಕಂದ್ರೆ ಬಹಳಷ್ಟು ಜನ ರೈತರು ಇವತ್ತಿನ ಸಾವಯವಕ್ಕಿಂತ ರಾಸಾಯನಿಕ ಗೊಬ್ಬರ ಜೊತೆಗೆ ಇದಾರೆ. ಸಾವಯವದಲ್ಲಿ ಅವರು ಭಾಗಿಯಾಗಿದ್ರು ಕೂಡ, ಸದಸ್ಯರಾಗಿದ್ರು ಕೂಡ, ಅದರಿಂದ ಅವ್ರು ಏನೋ ತೆಗೆದಿದ್ರು ಕೂಡ ಒಂದಿಷ್ಟು ಒಂದ್ ಅರ್ಧ ಎಕರೆನೋ ಎಕರೆನೋ ಅದಕ್ಕೆ ಬಳಕೆ ಮಾಡ್ಕೊಂಡು ಇನ್ನೂ ಒಂದ್ ಎರಡು ಎಕರೆ ಮೂರು ಎಕರೆ ರಾಸಾಯನಿಕದಲ್ಲಿ ಬಂದಿದ್ದಾರೆ. ಯಾಕಂದ್ರೆ ಇದಕ್ಕೂ ಅದಕ್ಕೂ ನೋಡ್ಕೊಂಡಾಗ ಇಳುವರಿಯಲ್ಲಿ ವ್ಯತ್ಯಾಸ ಅವ್ರಿಗೆ ಕಂಡಿರಬಹುದು, ಬಟ್ ಖರ್ಚು ಕಡಿಮೆ ಬರ್ತದೆ ಅನ್ನುವಂಥದ್ದು ಒಂದ್ ಕಡೆ ಯೋಚನೆ ಮಾಡ್ತಾ ಇಲ್ಲ. ಹೌದು, ಸಾವಯವದಲ್ಲಿ ವೆಚ್ಚ ಕಡಿಮೆ ಆಗ್ತದೆ, ಆರ್ಥಿಕವಾಗಿ ಹೊರೆ ಆಗೋದಿಲ್ಲ. ಹೌದು, ಆ ನಿಟ್ಟಿನೊಳಗಡೆ ತುಂಬಾ ಜನ ರೈತರು ಈ ಪ್ರಯೋಗಗಳನ್ನು ಮಾಡ್ತಾ ಇದಾರೆ, ಆದ್ರೂ ಕೆಲವರು ಅದನ್ನ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತಾರೆ. ಹೌದು, ಒಂದಿಷ್ಟು ಇಷ್ಟು ಒಂದು ಶೇಕಡಾಂಶ ಹೆಚ್ಚು ಸಾವಯವ ಇದ್ರೆ ಕಡಿಮೆ ರಸಗೊಬ್ಬರಗಳ ಬಳಕೆ ಎಲ್ಲ ಮಾಡ್ಕೊಂಡು ಹೋಗ್ತಾ ಇದಾರೆ. ಈಗ ಹೇಳಿ, ಈಗ ನಿಮ್ಮ ಅಂದ್ರೆ ನಿಮ್ಮ ಕುಟುಂಬದ ಕೃಷಿ ಪದ್ಧತಿಯ ಒಳಗಡೆಗೆ ಯಾವ್ದು ಬ್ಯಾಲೆನ್ಸ್ ಜಾಸ್ತಿ ಇದೆ ಅಂತ, ಸಾವಯವ ಪದ್ಧತಿ ಜಾಸ್ತಿ ಇದೆಯೋ, ರಾಸಾಯನಿಕ ಪದ್ಧತಿಯ ಶೇಕಡಾಂಶ ಜಾಸ್ತಿ ಇದೆಯೋ, ಹೇಗೆ? ನಾವು ಈಗ ಎರಡನ್ನೂ ಸಮತೋಲನ ಮಾಡ್ಕೊಂಡು ಹೊರಟಿದೀವಿ. ಯಾಕಂದ್ರೆ ಒಂದ್ ಸೈಡ್ ಇವತ್ತು ಹೋಗ್ಬೇಕನ್ನುವಂಥದ್ದು ನಿಜ, ಸಾವಯವದ ಕಡೆಗೆ ಹೋಗ್ಬೇಕನ್ನುವಂಥದ್ದು ನಿಜ. ಅದು ಆದ್ರೂ ಕೂಡ ಎಲ್ಲೊಂದ್ ಕಡೆಗೆ ಆತಂಕ ಇದೆ. ಯಾಕಂದ್ರೆ ಪಕ್ಕದ ಹೊಲದ ರೈತ ರಾಸಾಯನಿಕವಾಗಿ ಜಾಸ್ತಿ ಬೆಳೆದ ತಕ್ಷಣ ನಾವು ಸಾವಯವದಲ್ಲಿ ಕಡಿಮೆ ವೆಚ್ಚ ಬಳಕೆ ಮಾಡಿ ಇಳುವರಿ ಕಡಿಮೆ ತೆಗೆದಿದ್ರೆ ಅಲ್ಲಿ ಖರ್ಚು ಕಡಿಮೆ ಆಗಿ ಲಾಭ ಬಂದಿದೆ ಅನ್ನೋದಕ್ಕಿಂತ ಬೇರೆಯವನಿಗಿಂತ ಕಡಿಮೆ ಬೆಳೆದಿವೆಲ್ಲ ಅನ್ನುವಂಥದ್ದು ಹೋಲಿಕೆಯಲ್ಲೇ ನಾವು ರೈತರು ಇದ್ದೀವಿ. ಇದು ಬೇರೆ ರೈತರು ಕೂಡ ಅದನ್ನ ಬದಲಾಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ನಾವು ವ್ಯವಸಾಯದ ಕಡೆ ಜಾಸ್ತಿ ಒತ್ತು. ಈಗ ಕೆಲವು ಕಡೆಗೆ ಕಬ್ಬು ಬೆಳೆಗಾರರು ಸಾವಯವ ಕಡೆಗೆ ಪರಿವರ್ತನೆ ಆಗಿದ್ದಾರೆ. ಸಾವಯವದಲ್ಲಿ ಕಬ್ಬು ಬೆಳೆದು ರಾಸಾಯನಿಕ ವಸ್ತುಗಳನ್ನು ಬಳಕೆ ಮಾಡದೇನೆ ಮತ್ತೆ ಅದರಿಂದ ಬೆಲ್ಲ ಉತ್ಪಾದನೆ ಮಾಡಿ ಅದಕ್ಕೆ ಆಗಿರ್ತಕ್ಕಂಥ ಮಾರ್ಕೆಟಿಂಗ್ ಇರ್ತದೆ, ಅಲ್ಲಿ ಮಾರಾಟ ಮಾಡ್ಕೊಳ್ಬಹುದು ಅಂತಕ್ಕಂಥದ್ದು. ಈ ತರದ್ದು ಚಟುವಟಿಕೆಗಳು ನಿಮ್ ಭಾಗದಲ್ಲಿ ಅಥವಾ ನಿಮ್ಮಿಂದ ಏನಾದ್ರೂ ಆಗ್ತಿದೆಯಾ? ಅದು ಕೂಡ ಈಗ ನೀವ್ ಹೇಳಿದ ಹಾಗೆ ಈಗ ನಮ್ಮ ಬಳ್ಳಾರಿ, ಕೊಪ್ಪಳ, ರಾಯಚೂರು, ಈ ಜಿಲ್ಲೆ, ವಿಜಯನಗರ, ಈ ಜಿಲ್ಲೆಗಳಲ್ಲಿ ಕೂಡ ಮಾರ್ಕೆಟಿಂಗ್ ಸಾವಯವ ಕೃಷಿ ಸಾವಯವ ಕೃಷಿಗೆಲ್ಲೇ ಬೆಳೆದಂತ ಬೆಳೆಗಳನ್ನ ಈಗ ನವಣೆ ಇರ್ಬೋದು, ರಾಗಿ ಇರ್ಬೋದು, ಸಾಮೆ ಇರ್ಬೋದು, ಅರ್ಕ ಇರ್ಬೋದು, ಈ ಮತ್ತೆ ಅದರಲ್ಲಿ ಭತ್ತ ಇರ್ಬೋದು, ಮತ್ತೆ ಅದರಿಂದ ಜೋಳ ಇರ್ಬೋದು, ಶೇಂಗಾ ಇರ್ಬೋದು, ಇವುಗಳೆಲ್ಲ ಒಂದಿಷ್ಟು ಮಾರ್ಕೆಟ್ ಇದೆ. ಆ ಸಂಘಗಳು ರೈತರೇ ಒಂದು ಸಂಘಗಳನ್ನ ಮಾಡ್ಕೊಂಡು ಅದರದೇ ಒಂದು ಮಾರ್ಕೆಟಿಂಗ್ ಮಾಡಿ ಮಾಡ್ತಾ ಇದ್ದಾರೆ. ಅದಕ್ಕೆ ಜಾಸ್ತಿ ಪ್ರೋತ್ಸಾಹ ರೈತರಿಂದನೇ ಬರಬೇಕಾಗಿದೆ. ಒಂದು ಸಂಘ ಮಾಡ್ಕೊಂಡು ಯಾರೋ ಒಂದು 10-20 ಜನ 50 ಜನ ರೈತರು ಇದ್ರೆ 50 ಜನ ರೈತರಿಂದನೇ ಸಾಧ್ಯ. ಸಾವಿರಾರು ಜನ ರೈತರು ನಾವು ಅದಕ್ಕೆ ಪ್ರೋತ್ಸಾಹ ಕೊಟ್ಟಾಗ ನಾವು ಸಾವಯವ ಕೃಷಿಯನ್ನು ಉಳಿಸಲಿಕ್ಕೆ ಸಾಧ್ಯತೆ ಆಗ್ತದೆ ಮತ್ತು ರೋಗ ನಿರೋಧಕವಾದಂತಹ ಬೆಳೆಗಳನ್ನು ಕೂಡ ಬೆಳಿಲಿಕ್ಕೆ ನಾವು ಸಾಧ್ಯತೆ. ನಿಮ್ಮ ಭೂಮಿಯ ಮಣ್ಣಿನ ಗುಣ ಎಂಥದ್ದು? ನಮ್ಮ ಮಣ್ಣಿನ ಗುಣ ಕೆಂಪು ಇದೆ ಮತ್ತು ಬಿಳಿನೂ ಇದೆ. ಮಸಾರಿ ಭೂಮಿ ನಮ್ದು. ನಿಮ್ ಭಾಗದಲ್ಲೆಲ್ಲ ಹೀಗೆ ಇದೆ? ನಮ್ಮ ಭಾಗದಲ್ಲಿ ಕೆಂಪು ಮತ್ತು ಬಿಳಿ ಭೂಮಿ. ಬಿಳಿ ಭೂಮಿ, ಯಾಕಂದ್ರೆ ಉಸುಕಚ್ಚಿ. ಯಾವ್ಯಾವ ಬೆಳೆಗಳನ್ನು ಬೆಳಿಲಿಕ್ಕೆ ಸೂಕ್ತ ಇಲ್ಲಿ? ಇಲ್ಲಿ ನಮ್ಮಲ್ಲಿ ಮೆಕ್ಕೆಜೋಳ, ಜೋಳ, ಊಟದ ಜೋಳ, ಮೆಕ್ಕೆಜೋಳ, ರಾಗಿ, ಅಲ್ಲಿಂದ ಶೇಂಗಾ, ಸೂರ್ಯಪಾನ, ಮತ್ತೀಗೆಲ್ಲ ಐಪಿಸೆಟ್ ನಿಂದ ಕಬ್ಬನ್ ಬೆಳೀತಾ ಇದಾರೆ. ಇವುಗಳನ್ನ ಬೆಳಿಲಿಕ್ಕೆಲ್ಲ ಸಾಧ್ಯತೆ ಇದೆ, ಏನ್ ತೊಂದರೆ ಇಲ್ಲ. ಮತ್ತೆ ತರಕಾರಿ ಬೆಳೆಯೋರು ತರಕಾರಿ ಬೆಳೀತಾ ಇದಾರೆ ರೈತರು. ಈಗ ಕೆಲವು ರೇಷ್ಮೆನೂ ಆಗ್ತಾ ಇದಾರೆ, ಇತ್ತೀಚೆಗೆಲ್ಲ ರೇಷ್ಮೆ ಕಡಿನೂ ಹಾಲಿದ್ದಾರೆ ಹಲವಾರು ಜನ ರೈತರು. ಕೃಷಿಗೆ ಸರ್ಕಾರದಿಂದ ಯಾವ ರೀತಿಯ ನೀವು ಧನ ಸಹಾಯಗಳನ್ನಾಗಲಿ ಯಾವುದಾದ್ರು ಯೋಜನೆಗಳನ್ನು, ಈಗ ಕೃಷಿ ಹೊಂಡ ಮಾಡ್ಕೊಳ್ಳೋದಾಗಿರ್ಬೋದು, ಎರೆತೊಟ್ಟಿಗಳನ್ನು ಮಾಡ್ಕೊಳ್ಳೋದಾಗಿರ್ಬೋದು, ಬೇರೆ ಯಾವುದಾದ್ರು ಸಬ್ಸಿಡಿ ದರದಲ್ಲಿ ಅನುದಾನಗಳನ್ನು ತಗೊಳ್ಳೋದಾಗಿರ್ಬೋದು, ಯಾವ ರೀತಿಯ ಸಹಾಯ ಪಡ್ಕೊಳ್ತಾ ಇದ್ರಿ ಇಲಾಖೆಯಿಂದ? ಈಗ ನಾವು ಇಲಾಖೆಯಿಂದ ನಾವು ಹೇಳಿದ್ವಿ, ಸಾವಯವ ಕೃಷಿಕ ಸಂಘ ಮಾಡಿದ್ವಿ, ಎರೆಹುಳು ತೊಟ್ಟಿಗಳು ಕಟ್ಟಿಗಳಿಕ್ಕೆಲ್ಲ. ಇಂಡಿವಿಜುವಲ್ ಆಗಿ ನಾನು, ನೀವು ಇಂಡಿವಿಜುವಲ್ ಆಗಿ ಏನೇನು ತಗೊಂಡಿದ್ದೀರಿ ಅಂತ, ಅದು ಯಾವ ರೀತಿ ನಿಮ್ಗೆ ಉಪಯೋಗ ಆಗಿದೆ? ನಾನು ಇವತ್ತು ವೈಯಕ್ತಿಕವಾಗಿ ಹೇಳ್ಬೇಕಂದ್ರೆ ಕೃಷಿಗೆ ಸಮೀಪ್ಯವಾಗಿ ರಾಜಕಾರಣದ ಜೊತೆಗೇನೆ ಇವತ್ತು ವ್ಯವಸಾಯ ಮಾಡೋದ್ರಿಂದ ವ್ಯವಸಾಯದ ಕಡೆಗೆ ಈಗ ನಾನು ನೇರವಾಗಿ ಕೆಲವನ್ನ ಪಡೆಯೋದಕ್ಕಿಂತ ಬಹಳಷ್ಟು ಜನರಿಗೆ ನಾವು ಸಹಕಾರ ಮಾಡಿದ್ವಿ. ಹೌದು, ನೀವು ವೈಯಕ್ತಿಕವಾಗಿ ಈಗ ನರೇಗಾ ಯೋಜನೆಯಲ್ಲಿ ಏನಾದ್ರೂ ಬದು ನಿರ್ಮಾಣ ಮಾಡ್ಕೊಳ್ಳೋದು, ಕೃಷಿ ಹೊಂಡಗಳನ್ನ ಮಾಡ್ಕೊಳ್ಳೋದು, ಈ ತರದೆಲ್ಲ ತಗೊಂಡಿದ್ದೀರಾ? ಕೃಷಿ ಹೊಂಡಕ್ಕೆ ಆದ್ಯತೆ ಕೊಟ್ಟಿದ್ದೀರಾ? ನಾ ಕೃಷಿ ಹೊಂಡಕ್ಕೆ ಈಗಾಗಲೇ ಈ ವರ್ಷ ಬಿಟ್ರೆ ಈಗ 2 ವರ್ಷದ ಹಿಂದೆ ನಾವು ಕೃಷಿ ಹೊಂಡಕ್ಕೆ ಜಾಸ್ತಿ ಆದ್ಯತೆ ಕೊಟ್ಟಿದ್ವಿ. ಜಾಸ್ತಿ ಆದ್ಯತೆ ಕೊಟ್ಟಾಗ ಬಹಳಷ್ಟು ಜನ ರೈತರು ಅದ್ರ ಕಡೆಗೆ ಬಂದಿದ್ರೆ ಬಹಳಷ್ಟು ಜನ ರೈತರು ಹೊಲಗಳಲ್ಲಿ ಕೂಡ ಮಾಡ್ಕೊಂಡಿದ್ದಾರೆ. ಅದು ಮಳೆ ಬಂದಾಗ ಆ ಕೃಷಿ ಹೊಂಡದಲ್ಲಿ ನೀರು ನಿಂದ್ರಂತದ್ದು, ಆ ಮಳೆ ಹೋದಂತ ಸಂದರ್ಭದಲ್ಲಿ ಆ ನೀರನ್ನೇ ಮೋಟರ್ ಹಚ್ಚಿ ನಾವು ಹೊಲಗಳಿಗೆ ಹೊಡ್ಕೊಂಡಾಗ ಮತ್ತೆ ಒಂದ್ ತಡಿನೋ ಎರಡ್ ತಡಿನೋ ನೀರು ಹಾಯಿಸ್ಕೊಂಡಾಗ ರೈತರು ಅದರಿಂದ ನಾವು ಬೆಳೆಗೆಲ್ಲ ನಷ್ಟ ಆಗಲಾರ್ದಂಗೆ ಉಪಯೋಗಿಸಿರುವಂತದ್ದು ನಮ್ಮಲ್ಲಿ ಸಾಕಷ್ಟು ರೈತರಿಗೆ ನಾವು ಅನುಕೂಲ ಮಾಡಿಕೊಟ್ಟಿದೀವಿ. ಮತ್ತೆ ತೋಟಗಾರಿಕೆ ಮಾಡಂತ ರೈತರಿಗೆ ಕೂಡ ನಾವು ಕೃಷಿ ಇಲಾಖೆ, ತೋಟಗಾರಿಕೆ ಇಲಾಖೆ ಮತ್ತು ಗ್ರಾಮ ಪಂಚಾಯತ್ ಸಹಯೋಗದಲ್ಲಿ ನರೇಗನ ಅದರ ನಡುವೆ ಬಂದು ಕುಣಿ ತೋಡ್ಲಿಕ್ಕೆ, ಗಿಡ ನಾಟಿ ಮಾಡ್ಲಿಕ್ಕೆ, ಮತ್ತೆ ಗಿಡಗಳಿಗೆ ಇರೋಂತ ಸಬ್ಸಿಡಿ, ಮತ್ತೆ ಅವುಗಳನ್ನೆಲ್ಲ ನಾವು ರೈತರಿಗೆಲ್ಲ ಮಾಡಿಸ್ಕೊಟ್ಟಿದ್ದೀವಿ. ಹೌದು, ಮತ್ತೆ ಈಗ ನೀವು ನೋಡಿ, ಈಗ ತಾಲೂಕ್ ಪಂಚಾಯತಿ ಸದಸ್ಯರಾಗಿದ್ರಿ, ಗ್ರಾಮ ಪಂಚಾಯತ್ ಸದಸ್ಯರಾಗಿದ್ದೀರಿ, ಈಗ ರೈತರಿಗೆ ಯಾವ ರೀತಿಯ ಈ ಪ್ರಸ್ತುತ ಸಾಲಿನೊಳಗಡೆಗೆ ಏನೆಲ್ಲ ಯೋಜನೆಗಳನ್ನ ರೈತರು ಬಳಸ್ಕೊಳ್ಳಿಕ್ಕೆ ಸಾಧ್ಯತೆ ಇದೆ? ನೀವು ಒಬ್ಬ ರೈತರು ಹೌದು, ಸದಸ್ಯರು ಹೌದು, ರೈತರಿಗೆ ನೆರವಾಗುವಂತೆ ನಿಮ್ಮ ಕನಸುಗಳು ಏನೇನು ಹಾಕೊಂಡಿದ್ರಿ? ನಾವು ಈಗ ಈ ಮುಂಗಾರಿನಲ್ಲಿ ಟೋಟಲಿ ಮಳೆ ಆಗಲೇ ಇಲ್ಲ. ಈ ಮಳೆ ಇದ್ರೆ ನಾವು ರೈತರನ್ನ ಕೃಷಿ ಕಡೆಗೆ ಈ ಇಂತಿಂಥ ಕಾರ್ಯಕ್ರಮಗಳು ಮಾಡ್ಕೋ ಬನ್ನಿ ಅಂತ ಹೇಳಿ ನಾವು ರೈತರನ್ನ ನೇರವಾಗಿ ಅವ್ರ ಮನೆ ಬಾಗಿಲಿಗೆ ಹೋಗಿ ಕರೆದು ನಾವು ಮಾಡಿಸ್ಲಿಕ್ಕೆ ಏನೆಲ್ಲ ಕನಸು ಕಂಡಿದ್ವಿ, ಅದು ನಾವು ನನಸು ಆಗದಿಲ್ಲ. ಯಾಕಂದ್ರೆ ಅದರಿಂದೆಲ್ಲ ನಾವು ಕೃಷಿ ಹೊಂಡಗಳನ್ನ ಮಾಡ್ಕೊಟ್ಟಿದ್ವಿ, ದನದ ಕೊಟ್ಟಿಗೆ ಕಟ್ಟಿಸ್ಕೊಟ್ಟಿದ್ದೀವಿ, ಅನೇಕ ಈ ಮನೆ ಮುಂದೆ ಸಸಿಗಳನ್ನ ನಾಟಲಿ ಮಾಡ್ಲಿಕ್ಕೆ, ತೆಂಗು ಮಾವು ಇಂಥ ಮನೆ ಮುಂದೆ ಬೆಳಲಿಕ್ಕೆ, ಕೈತೋಟಗಳು ಮಾಡ್ಕೊಳ್ಲಿಕ್ಕೆ, ಅವ್ರಿಗೆ ಏನಂದ್ರೆ ಒಂದಿಷ್ಟು ಆಹಾರ ಪದ್ಧತಿಯಲ್ಲಿ ಕೂಡ ಬದಲಾವಣೆ ಆಗಬೇಕು ಅನ್ನುವಂಥ ದೃಷ್ಟಿಯಲ್ಲಿ ಕೈತೋಟಗಳು ಮಾಡ್ಕೊಳ್ಲಿಕ್ಕೆ ಕೂಡ ಅವಕಾಶ ಮಾಡಿಕೊಟ್ಟಿದ್ದೀವಿ ಪಂಚಾಯತ್ಗಳಿಂದ ಅಂತ ಕೂಡ ಜನರಿಗೆ ಅನುಕೂಲ ಮಾಡಿಕೊಟ್ಟಿದ್ದೀವಿ. ಮತ್ತು ಈ ನೇರವಾಗಿ ರೈತರು ಏನ್ ಬೇಕು ಅನ್ನುವಂಥದ್ದನ್ನ ರೈತರು ಕೇಳೋದಕ್ಕಿಂತ ನಾವೇ ಅವ್ರ ಮನೆ ಬಗ್ಗೆ ಕೆಲವು ಯೋಜನೆಗಳನ್ನ ಮುಟ್ಸೋಂಥ ಕೆಲಸ ನಾವು ಮಾಡಿದ್ದೀವಿ. ಇತ್ತೀಚಿನ ಈ 1 ವರ್ಷದಲ್ಲಿ 2 ವರ್ಷದಲ್ಲಿ ಮಳೆಗಾಲ ಕಡಿಮೆ ಆಗಿರೋದ್ರಿಂದ ರೈತರನ್ನ ಕೃಷಿ ಕಡೆಗೆ ಕೆಲವು ಯೋಜನೆಗಳಿಗೆ ಕರೆದ್ರು ಕೂಡ ಅವನು ಕೈಮುಟ್ಟಿ ಮಾಡಿದ್ರೆ ಸಹಾಯಧನ ಕೊಡ್ತೀವಿ ಹೊರತು ನಾವು ಸಂಪೂರ್ಣವಾಗಿ ಕೊಡಲ್ಲ. ಸಹಾಯಧನ ಕೊಟ್ಟಿರ್ತೀವಿ, ಆ ಸಹಾಯಧನದಲ್ಲಿ ರೈತನು ಸ್ವಲ್ಪ ಅದ್ರಲ್ಲಿ ಹಾಕೊಳ್ಬೇಕಾಗ್ತದೆ, ಅವನು ಕೂಡ ಖರ್ಚು ಮಾಡಬೇಕಾಗ್ತದೆ. ಮಳೆ ಇರಲದ್ರಿಂದ ಅವನು ಅದರಲ್ಲಿ ತೊಡಗಿರೋಂಥದ್ದು ಈ ವರ್ಷ ಕಡಿಮೆ ಆಗಿದೆ, ಅದು ನಮಗೆ ನೋವಿದೆ. ಈಗ ನಿಮ್ಮ ಕುಟುಂಬದೊಳಗೆ ಕೃಷಿಗೆ ಯಾರೆಲ್ಲ ಸಪೋರ್ಟಿವ್ ಆಗಿ ನಿಲ್ತಾರೆ? ನಿರ್ಧಾರಗಳನ್ನ ತೆಗೆದುಕೊಳ್ಳೋ ವಿಚಾರ ಆಗಿರ್ಬೋದು, ಒಂದು ಬಿತ್ತನೆ ವಿಚಾರ ಆಗಿರ್ಬೋದು, ಯಾವ ಬೆಳೆಯನ್ನ ಬೆಳಿಬೇಕು ಅನ್ನತಕ್ಕಂಥದ್ದಾಗಿರ್ಬೋದು, ನೀವು, ನಿಮ್ಮ ಮನೆಯವರು, ನಿಮ್ಮ ತಾಯಿಯವರು, ಯಾರೆಲ್ಲ ಯಾವ್ಯಾವ ತರದ ಪಾತ್ರ ನಿರ್ವಹಣೆ ಇರ್ತದೆ? ನಾನು ಈಗ ನಮ್ಮ ತಂದೆ ನಮ್ಮ ತಾಯಿ ಅವ್ರು ಇದ್ದಾಗಿನಿಂದ ಕೂಡ ಅವ್ರ ಜೊತೆಗೆ ನಾನು ಕೃಷಿಯಲ್ಲಿ ಕಾಲೇಜ್ ಓದೋದಿಂದ ಕೂಡ ರಾಜಕಾರಣದಲ್ಲಿ ಭಾಗಿಯಾದಾಗ ಕೂಡ ಭೂಮಿ ಕಡೆಗೆ ಸ್ವಲ್ಪ ಜಾಸ್ತಿ ಚಿತ್ತ ಹಂಗೆ ನನ್ನ ಕೆಲವು ಕಾಲಿರೋಂಥ ದಿನಗಳಲ್ಲಿ ಇರೋದ್ರಿಂದ ನನ್ನ ಅನುಭವದಲ್ಲಿ ನಾನು ನಮ್ಮ ಮನೆಯಲ್ಲಿ ನಮ್ಮ ತಾಯಿಯವ್ರನ್ನು ಕೇಳ್ತೀನಿ, ಮತ್ತು ನಾನು ಕೂಡ ಬೇರೆ ಹಿರಿಯ ರೈತರು ಯಾರು ಇರ್ತಾರೆ, ಕೆಲವರು ಕಟ್ಟಿಗೆ ಕುಂತಿರ್ತಾರೆ ಊರಗಳ ಗ್ರಾಮೀಣದಲ್ಲಿ ನಿಮಗೆಲ್ಲ ಗೊತ್ತಿದೆ, ಕಟ್ಟಿಗೆಲ್ಲ ಸಾಯಂಕಾಲ ಯಜಮಾನರೆಲ್ಲ ಕೂಡ್ತಿರ್ತಾರೆ, ಅವರಲ್ಲಿ ಕೂಡ ನಾವು ಕೆಲವಾರು ಚರ್ಚೆಗಳು ಬೆಳೆದಾಗ ಅವ್ರ ಅನುಭವಗಳನ್ನು ಕೂಡ ನಾವು ತಗೊಂಡು ನಾವೇ ಕೆಲವು ನಿರ್ಧಾರಗಳನ್ನು ತಗೊಂಡು ನಾವು ಮಾಡ್ತಾ ಇದ್ದೀವಿ. ಕೃಷಿ ಮತ್ತು ಯುವಜನರು ಇವ್ರ ನಡುವೆ ಒಂದು ಸಾವಯವ ಸಂಬಂಧ ಕಡಿಮೆ ಆಗ್ತದೆ ಅಂತ, ಅಂದ್ರೆ ಅದರ ಕಡೆಗೆ ಯುವಕರ ಮನಸ್ಥಿತಿ ಕಡಿಮೆ ಇದೆ ಅಂತಕ್ಕಂತ ಒಂದು ಜನಪ್ರಿಯ ಮಾತು ಅದು. ಹೌದು, ಅದು ನಿಮ್ಮಲ್ಲಿ ಹೇಗಿದೆ, ಯುವಕರ ಪಾಲ್ಗೊಳ್ಳುವಿಕೆ ಹೇಗಿದೆ ಅಂತ? ಏನೋ ಈಗ ನಾನು ಹೇಳಿದಾಗಲೇ ಜನಸಂಖ್ಯೆ ಜಾಸ್ತಿ ಆಗ್ತಾ ಇದೆ, ಭೂಮಿ ಏನು ದೊಡ್ಡದಾಗ್ತಾ ಇಲ್ಲ, ಒಂದು ಕುಟುಂಬದಲ್ಲಿ ಸಾಕಾಗುವಷ್ಟು ಭೂಮಿ ಇಲ್ಲ, ಒಂದು ಕುಟುಂಬಕ್ಕೆ ಎಷ್ಟು ಬೇಕೋ ಅಷ್ಟು ಭೂಮಿ ಇಲ್ಲ. ಇವತ್ತು ಮಕ್ಕಳನ್ನ ಶಿಕ್ಷಣ ಕಲಿಸಿರ್ತಾರೆ, ಮಗು ಕಾಲೇಜ್ ಓದಿರ್ತಾನೋ ಏನೋ ಡಿಪ್ಲೊಮೋ ಐ ಟಿ ಐಯೋ ಡಿಗ್ರಿನೋ ಏನೋ ಓದಿರ್ತಾರೆ ಮಕ್ಕಳು. ಆ ಮಕ್ಕಳನ್ನ ನಾವು ವಾಪಸ್ ಕೃಷಿ ಕಡೆ ಕರ್ಕೊಂಬರುವಲ್ಲಿ ಕೆಲವಾರು ರೈತರು ವಿಫಲ ಆಗಿದ್ದೀವಿ, ನಿಜ ಅದು. ಯಾಕಂದ್ರೆ ಯುವಕರು ಉದ್ಯೋಗ ಬೇಕಂತ ಕೇಳ್ತಾರೆ ಹೊರತು ಕೃಷಿ ಉಳಿಸ್ಬೇಕು ಅನ್ನುವಂಥ ಪರ್ಸೆಂಟೇಜ್ ಕಡಿಮೆ ಆಗಿದೆ. ಯುವಕರು ಇವತ್ತು ಕೃಷಿ ಕಡೆಗೆ ವಾಲ್ತಾ ಇಲ್ಲ ಅನ್ನುವಂಥದ್ದು ಸಮ್ ಪರ್ಸೆಂಟೇಜ್ ನೋಡಿದಾಗ ನಾವು ಕೃಷಿಗೆ ಸುಮಾರು ಯುವಕರು ಒಂದು 25% ಅಷ್ಟೇ ಭಾಗವಹಿಸುವಿಕೆ ಇದೆ ಎಷ್ಟೇ. ಯಾಕಂದ್ರೆ ಇವತ್ತು ಯೂತ್ಸ್ ಎಲ್ಲ ಸಾಮಾಜಿಕ ಜಾಲತಾಣದಲ್ಲಿ ಸಾಕಷ್ಟು ನೋಡ್ತಾ ಇದ್ದಾರೆ, ಕೃಷಿ ಬಗ್ಗೆನೂ ನೋಡ್ತಾ ಇದ್ದಾರೆ ಟಿ ವಿ ಮಾಧ್ಯಮಗಳಲ್ಲಿ ಜಾಲತಾಣದಲ್ಲಿ. ಇವುಗಳ ಮೂಲಕ ಯುವಕರಿಗೆ ಬಹಳಷ್ಟು ಕೃಷಿ ಇಲಾಖೆ ಸರ್ಕಾರದಿಂದ ಕೆಲವು ಇಲಾಖೆಗಳು ತರಬೇತಿ ಕೊಡ್ತೀವಿ ಅಂತೇಳಿ ಸಾಕಷ್ಟು ಅವೇರ್ನೆಸ್ ಇದೆ. ನಾವು ಕೂಡ ಹಳ್ಳಿಗಳಲ್ಲಿ ಅವೇರ್ನೆಸ್ ಕೊಡಿಸಿದೀವಿ ಕೂಡ. ಆದರೂ ಕೂಡ ಯುವಕರು ಅವ್ರ ಅಪ್ಪನ ಅವ್ರ ತಂದೆನೇ ನೀನು ಹೋಗಿ ಹೋಗಪ್ಪಜಿ ನಾವು ನಮ್ದು ಕೆಲಸ ಐತೆ ಅಂತ ಹೇಳ್ತಾನೆ. ಅಲ್ಲಿ ನಾನು ಹೋಗಿ ಭಾಗವಹಿಸೋಕೆ ಆಗಬೇಕು, ನಾನು ಅದನ್ನು ಕಲಿಬೇಕು ಅಂತ ಆಸಕ್ತಿನ ನಾವು ತಂದೆ ತಾಯಿ ಕೂಡ ಮಕ್ಕಳಿಗೆ ಹೇಳ್ಕೊಡ್ಬೇಕು. ಯುವಕರು ಕೂಡ ನಾನು ಇದರಲ್ಲಿ ಭಾಗವಹಿಸೋಕೆ ಆಗಬೇಕು, ನಮ್ಮ ಅಪ್ಪನ ನಮ್ಮ ತಂದೆ ನಂತರ ನಾನು ಕೂಡ ಇಲ್ಲಿಗೆ ಬರಬೇಕು ಅನ್ನುವಂಥದ್ದನ್ನ ಬಹಳಷ್ಟು ಅವೇರ್ನೆಸ್ ಕೊಡುವಂಥದ್ದು ಬೇಕಾಗಿದೆ. 25% ಯುವಕರು ಇದ್ದಾರೆ, ಮುಂದಿನ ತಲೆಮಾರೇ ಈ ಭೂಮಿಯ ವಾರಸದಾರ ಆಗಬಹುದು, ಕಾಳಜಿ ಬೇಕಾಗಿದೆ. ಹೌದು, ಆದ್ರೂ ಕೂಡ 25% ಯುವಕರು ಮಾತ್ರ ಇವತ್ತು ವ್ಯವಸಾಯದ ಕಡೆ ಭಾಗಿದಾರರಾಗಿದ್ದಾರೆ. ಈಗ ನಿಮ್ಮ ಕೃಷಿಯಲ್ಲಿ ನಿಮ್ಮ ಮುಂದಿನ ಕನಸುಗಳೇನು, ಏನೇನು ಮಾಡಬೇಕು? ಕೃಷಿಯಲ್ಲಿ ನಾನು ಇವತ್ತು ಕೃಷಿಗೆ ಏನಂದ್ರೆ ನಾವು ಕೃಷಿ ಕಡೆ ಜಾಸ್ತಿ ವಾಲುವಿಕೆ ಆದ್ರೆ ನಮ್ಮ ಮಕ್ಕಳನ್ನ ಕೂಡ ಕೃಷಿ ಕಡೆ ತರಬಹುದು ಅಂತ. ನಾನು ಇವತ್ತು ಯಾಕೆ ಇವತ್ತು ಕಬ್ಬಿನ ಕಡೆಗೆ ಹೋಗಿದ್ದೀನಿ ಅಂತ ಹೇಳಿದ್ರೆ ನಾನೆಲ್ಲ ತೋಟಗಾರಿಕೆ ಮಾಡಬೇಕು ಅಂತ ನನ್ನ ಮನಸ್ಸಿನಲ್ಲಿ ಇದೆ. ನಮ್ಮ ಮನೆಯಲ್ಲಿ ನಮ್ಮ ಕುಟುಂಬದಲ್ಲಿ ತೋಟಗಾರಿಕೆ ಮಾಡಬೇಕು, ಒಂದು 2 ಎಕರೆ ಚಿಲ್ಲರೆ ಭೂಮಿಗೆ ನಾವು 5 ಸೆಟ್ ಮಾಡ್ಕೊಂಡ್ರಿಂದ ಅಡಿಕೆ ಹಾಕ್ಬೇಕು ಅಂತ ನನ್ನ ಮನೆಗೆ. ಕೆಲವ್ರ ಬೇರೆ ಏನೋ ಪಪ್ಪಾಯಿ ಹಾಕ್ಬೇಕು, ಕೆಲವ್ರು ಬಾಳೆ ಹಾಕ್ಬೇಕು, ಮನೆ ಒಬ್ಬೊಬ್ರದ್ದು ಒಂದೊಂದು ನಿರ್ಧಾರ ಇರ್ತದೆ. ನಾನ್ ವೈಯಕ್ತಿಕವಾಗಿ ನಾನೇನ್ ಅನ್ಕೊಂಡೆ, ಬೇಡ ಒಂದ್ 2-3 ವರ್ಷ ನಾವು ಬೇರೆ ವಾಣಿಜ್ಯ ಈ ಕಬ್ಬನ್ನು ಬೆಳೆಯೋಣ ಅಂತ. ಕಬ್ಬನ್ನು ಬೆಳೆದ ನಂತರ ಅಷ್ಟೊತ್ತಿಗೆ ನಮ್ಮ ಭೂಮಿ ಏನಾಗ್ತದೆ, ನಾನು ಏನು ಈ ವಾತಾವರಣದಲ್ಲಿ ಬೆಳೆಯಬಹುದು ಅನ್ನುವಂಥದ್ದು ನೋಡ್ಕೊಂಡು ಅವತ್ತು ನಾವು ತೋಟಗಾರಿಕೆಗೆ ಹೋಗೋಣ. ನನಗಿನ್ನು ಕೃಷಿಯಲ್ಲಿ ಭಾಗವಹಿಸಿ ಈ ಕಬ್ಬು ಬೇರೆ ಬೇರೆ ಕೃಷಿಯಲ್ಲಿ ಭಾಗವಹಿಸ್ಲಿಕ್ಕೆ ಇನ್ನು ಶಕ್ತಿ ಇದೆ. ಶಕ್ತಿ ಕಡಿಮೆ ಆದ ನಂತರ ನಾವು ತೋಟಗಾರಿಕೆಗೆ ಹೋದಾಗ ಮಕ್ಕಳನ್ನು ಕೂಡ ನಾವು ತರಬಹುದು. ಈಗ ಮಕ್ಕಳಲ್ಲೇ ಶಿಕ್ಷಣದ ಕಡೆ ಮಕ್ಳು ಇರ್ತಾರೆ, ನಮ್ಮ ಮಕ್ಕಳಿಗೆ ಉದಾಹರಣೆ ಕೂಲಿಗೆ ಕಾಲೇಜ್ ಹೋಗ್ತಿರ್ತಾರೆ, ಅವರು ರಜೆ ಇರೋ ದಿನ ತಕರ್ಕೊಂಬಂದು ನಾನು ಅವ್ರಿಗೆ ತೋರಿಸಬಹುದು. ಸಂಪೂರ್ಣ ಭಾಗವಹಿಸುವಿಕೆ ಆಗೋದು, ಅವ್ರಿಗೆ ಕೂಡ ಡಿಸ್ಟರ್ಬೆನ್ಸ್ ಆಗ್ತದೆ. ಆ ನಂತರದಲ್ಲಿ ನಮ್ಮ ನಂತರದಲ್ಲಿ ಮಕ್ಕಳನ್ನ ಅವತ್ತು ನಾವು ತೋಟಗಾರಿಕೆ ಕರ್ಕೊಂಬಂದಾಗ ಅವ್ರನ್ನು ಸಂಪೂರ್ಣವಾಗಿ ಅದರಲ್ಲಿ ನಮ್ಮ ಮಕ್ಕಳನ್ನ ಕೂಡ ಕೃಷಿಯಲ್ಲಿ ತರಬಹುದು ಅನ್ನುವಂಥ ನಿಟ್ಟಿನಲ್ಲಿ ನಾನು ಕೃಷಿ ಕಡೆ ಜಾಸ್ತಿ ಭಾಗವಹಿಸುವಿಕೆ ಆಗಿದೆ. ಗ್ರಾಮೀಣ ಭಾಗದಲ್ಲಿ ಪರಿಸರದ ಸ್ವಚ್ಛತೆ ಇದು ಬಹಳ ಮುಖ್ಯ, ಆದರೂ ಇದು ಸಮಸ್ಯೆ ಇನ್ನೂ ಇರ್ತದೆ ಅಂತ. ಒಬ್ಬ ಸದಸ್ಯರಾಗಿ ನೀವು ಇದನ್ನೆಲ್ಲ ಹೇಗೆ ಮ್ಯಾನೇಜ್ ಮಾಡ್ತೀವಿ ನೋಡಿ, ನೀವು ಜನರಿಗೆ ಅವೇರ್ನೆಸ್ ಮಾಡೋದಾಗಿರ್ಬೋದು, ಅವ್ರನ್ನ ಅರಿವು ಮೂಡಿಸೋದಾಗಿರ್ಬೋದು, ಹೌದು ಹೇಗೆ ಮಾಡ್ತೀವಿ? ನಾನು 2010 ಇವತ್ತಿಗೆ ಸಂಪೂರ್ಣವಾಗಿ ಜನರ ಜೊತೆಗೆ ಪ್ರತಿನಿಧಿಯಾಗಿ ಕೆಲಸ ಮಾಡ್ತಿದ್ದೀನಿ. ನಾನು ಗ್ರಾಮ ಪಂಚಾಯತ್ ರಾಜ್ ವ್ಯವಸ್ಥೆಯಲ್ಲಿ ಜನರಿಗೆ ಏನಿದೆ ಸ್ವಚ್ಛತೆ ಬಗ್ಗೆ, ನೀರನ್ನು ಉಳಿಸುವಂತ ಕೆಲಸ, ಶೌಚಾಲಯಗಳ ಬಗ್ಗೆ ನಾನು ಹೇಳಬೇಕನ್ನೋದಾದ್ರೆ ಹೆಚ್ಚು ಕಡಿಮೆ ನಮ್ಮ ತಾಲೂಕಿನಲ್ಲಿ ಕೂಡ ಯಾರು ಕೂಡ ನಮ್ಮ ಶೌಚಾಲಯದ ಕಡೆಗೆ ಜಾಸ್ತಿ ಒತ್ತು ಕೊಟ್ಟಿದ್ರಲ್ಲ ಗೊತ್ತಿಲ್ಲ, ಬಟ್ ನಾನೇ ಜಾಸ್ತಿ ಕೊಟ್ಟಿದ್ದೀನಿ ಅಂತ ಕೂಡ ನಾನು ಹೇಳ್ಕೊಳ್ತಾ ಇಲ್ಲ. ನಾನು ಬೆಳಗಿನ ಜಾವ 5 ಗಂಟೆಗೆ ಎದ್ರೆ 5:00 ನನ್ನ ಮನೆ ಹತ್ರ PDO ಬರ್ಬೇಕು. ನಾನು ಒಂದು ವಿಜಿಲ್ ಬಾಯಿಗಿಟ್ಕೊಂಡು ಕೈಯಾಗೊಂದು ಬ್ಯಾಟ್ರಿ ಇಟ್ಕೊಂಡಿದ್ದೆ, PDO ನಮ್ಮ ಊರಾಗ ಬರ್ಬೇಕು ಬೆಳಗ್ಗೆ, PDO ನಾನು ಬ್ಯಾಟ್ರಿ ಇಟ್ಕೊಂಡು ವಿಜಿಲ್ ಹಾಕೊಂಡು ಹೋಗ್ಬೇಕು. ಮಹಿಳೆಯರಿಗೆ ಒಂದು ಅವೇರ್ನೆಸ್ ಅದು, ನೀವು ಎಲ್ಲಿ ಹೋಗಂಗಿಲ್ಲ, ನಿಮ್ಮ ಮನೆ ಹತ್ರ ಶೌಚಾಲಯ ಕಟ್ಟಬೇಕು. ನಿರ್ಮಲ ಭಾರತ ಅಭಿಯಾನ ಯೋಜನೆ ಕಟ್ಟಿಸಿದೀವಿ, SBI ಬಳಸಬೇಕು ಅಂತ. ಹಾ, ಬಳಸ ಅಂದ್ರೆ ಮನೆ ಮನೆಗೆ ಶೌಚಾಲಯ ಆಗಿದೆ, ಬಳಸ್ತಾ ಇಲ್ಲ, ಅದನ್ನು ಬಳಕೆ ಮಾಡಬೇಕು ಅನ್ನುವಂಥದ್ದನ್ನು ಕೂಡ ನಾವು ಓಣಿಯಲ್ಲಿ ಅವೇರ್ನೆಸ್ ಕೊಟ್ಟಿದ್ವಿ. ಬಟ್ ಎಲ್ಲರಿಗೂ ಮಾಡ್ಕೊಟ್ಟಿದ್ವಿ, ನೀರನ್ನು ಉಳಿಸತಕ್ಕಂಥದ್ರ ಬಗ್ಗೆ ಅವೇರ್ನೆಸ್ ಕೊಟ್ಟಿದ್ವಿ. ಪ್ರತಿ ಮನೆಗೆ ನಳ ಕೊಟ್ಟಿದ್ದೀವಿ ನಾವು, ಮತ್ತು ಅದ್ರ ಜೊತೆಗೆ ಪ್ರತಿ ಓಣಿಯಲ್ಲಿ ರಸ್ತೆಗಳು ಮಾಡಿಕೊಟ್ಟಿದ್ದೀವಿ, ಮತ್ತು ಅಲ್ಲಿ ಪ್ರತಿ ಮನೆಯಿಂದ ನೀರು ಹೇಗೆ ಹೋಗಬೇಕು, ನೀವು ಬಟ್ಟೆ ತೊಳೆದಂಥ ನೀರು ಯಾವ ರೀತಿ ಹೋಗ್ಬೇಕು, ಪೈಪ್ ಲೈನ್ ಮಾಡೋದ್ರ ಮೂಲಕ ಡ್ರೈನೇಜ್ಗೆ ಹೋಗ್ಬೇಕು, ಇಲ್ಲ ಇಂಗು ಗುಂಡಿ ಮಾಡ್ಕೊಳ್ಬೇಕು ಅಂತೇಳಿ ಅವ್ರಿಗೆ ಪಂಚಾಯತಿಂದ ನಾವು ನರೇಗಾದಲ್ಲಿ ಅವ್ರಿಗೆ ಇಂಗು ಗುಂಡಿಗಳು ಮಾಡ್ಕೊಟ್ಟಿದ್ದೀವಿ. ಪ್ರತಿ ಅವ್ರ ಮನೆಗಳಿಗೆ ಅವರು ಇಷ್ಟೇ ಇರೋರು ಮಾಡ್ಕೊಳ್ಬೇಕು ಅಂತ, ಯಾಕಂದರೆ ಇಡೀ ಊರಿಗೆ ಇಡೀ ಪಂಚಾಯತಿ ಒಂದರಿಂದ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನೀವು ಉಪಯೋಗಿಸಿದಂಥ ನೀರು, ಬಚ್ಚಲ್ ನೀರು, ನೀವು ಮಕ್ಕ ತೊಳ್ಕೊಂಡದ್ದು ಬಟ್ಟೆ ತೊಳೋದು ನೀರು, ಹಿಂಗೆ ಬೇಕದು ಭೂಮಿಗೆ. ಹಿಂಗಿದ್ರೆ ನಾವು ಮರುಪೂರ್ಣವಾಗಿ ಮತ್ತೆ ನಾವು ಅಂತರ್ಜಲವನ್ನು ಉಳಿಸ್ಲಿಕ್ಕೆ ಸಾಧ್ಯತೆ ಐತಿ ಅನ್ನುವಂಥ ದೃಷ್ಟಿಯನ್ನು ಕೂಡ ಜನರಿಗೆ ನಾವು ಅವೇರ್ನೆಸ್ ಕೊಟ್ಟಿದ್ದೀವಿ. ಒಳ್ಳೆಯದು ಸೋಮಣ್ಣರೇ, ಒಬ್ಬ ಜನಪ್ರತಿನಿಧಿಯಾಗಿ ಮತ್ತು ಒಬ್ಬ ಸಾಮಾನ್ಯ ಕೃಷಿಕರಾಗಿಯೂ ಸಹಿತ ನಿಮ್ಮ ಕೃಷಿಯ ಅನುಭವಗಳನ್ನು ಹಂಚಿಕೊಂಡ್ರಿ, ಮತ್ತು ಸರ್ಕಾರದಿಂದ ಪಂಚಾಯತ್ ವ್ಯವಸ್ಥೆಯಿಂದ ಕೃಷಿಗೆ ಬೇಕಾಗುವಂತಹ ಎಲ್ಲ ಏನೆಲ್ಲ ಯೋಜನೆಗಳನ್ನು ರೈತರು ಹೇಗೆ ಬಳಸ್ಕೊಳ್ಬೋದು ಮತ್ತು ಸ್ವತಃ ತಾವು ಆ ರೈತರಿಗೆ ತಲುಪಿಸುವ ನಿಟ್ಟಿನಲ್ಲಿ ನಿಮ್ಮ ಪಾತ್ರ ಇವೆಲ್ಲ ಕುರಿತು ತಮ್ಮ ಅನುಭವಗಳನ್ನು ಹಂಚಿಕೊಂಡಕ್ಕೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಇದುವರೆಗೆ

ಜೀವಸತ್ವ B3 ಅಂದ್ರೆ ನಯಾಸಿನ್ ಮತ್ತು ಜೀವಸತ್ವ ಸಿ ಅಂದ್ರೆ ಅಸ್ಕಾರ್ಬಿಕ್ ಆಸಿಡ್ ಇವು ಎಲ್ಲ ಹೆಚ್ಚಿನ ಮಟ್ಟದಲ್ಲಿ ನಮ್ಮ ಅಣಬೆಯಲ್ಲಿ ಇವೆ. 100 ಗ್ರಾಂ ಅಣಬೆಯಲ್ಲಿ ದೇಹಕ್ಕೆ ಬೇಕಾದ ಅವಶ್ಯಕ ಧಾತುಗಳಾದ ರಂಜಕ, ಪೊಟ್ಯಾಶ್, ತಾಮ್ರ, ಕಬ್ಬಿಣಾಂಶ, ಕ್ಯಾಲ್ಸಿಯಂ, ಸೆಲೆನಿಯಂ ಇತ್ಯಾದಿಗಳಿವೆ. ಬೇರೆ ಯಾವುದೇ ಸಸ್ಯಜನ್ಯ ವಸ್ತುಗಳಲ್ಲಿ ಸಾಮಾನ್ಯವಾಗಿ ಸಿಗದೇ ಇರುವಂತಹ ಫೋಲಿಕ್ ಆಸಿಡ್ ಅಣಬೆಯಲ್ಲಿದೆ. ಇದು ರಕ್ತಹೀನತೆಯನ್ನ ಪರಿಣಾಮಕಾರಿಯಾಗಿ ನಿವಾರಿಸುತ್ತದೆ. ಅಣಬೆಯಲ್ಲಿ ಕಡಿಮೆ ಪ್ರಮಾಣದಲ್ಲಿ ಶರ್ಕರೆ ಪಿಷ್ಟ ಇರುವುದರಿಂದ ಎಲ್ಲ ವಯಸ್ಸಿನ ಜನರು ಮತ್ತೆ ಸಕ್ಕರೆ ಕಾಯಿಲೆ ಇರುವವರು, ದೇಹದ ತೂಕವನ್ನು ಕಡಿಮೆ ಮಾಡಿಕೊಳ್ಳಲು ಇಚ್ಛಿಸುವ ಜನರು ಕೂಡ ಅಣಬೆಯನ್ನ ಉಪಯೋಗಿಸಬಹುದು. ಅಣಬೆಯಲ್ಲಿ ನಾರಿನಾಂಶ ಹೆಚ್ಚಾಗಿದೆ. ಅಣಬೆಗಳಲ್ಲಿ ಕೊಲೆಸ್ಟ್ರಾಲ್ ಬದಲಾಗಿ ಇರ್ಮುಗೋಸ್ಟೆರಾಲ್ ಎಂಬ ರಾಸಾಯನಿಕ ಇದೆ. ಇದು ಮನುಷ್ಯನ ದೇಹದಲ್ಲಿ ವೈಟಮಿನ್ ಡಿ ಆಗಿ ಪರಿವರ್ತನೆ ಆಗ್ತದೆ. ಆಹಾರದ ಮೂಲಕ ವೈಟಮಿನ್ ಡಿ ಸಿಗುವಂತಹ ಒಂದು ಆಹಾರ ಪದಾರ್ಥವಾಗಿದೆ. ಈ ಅಣಬೆಯು ತನ್ನದೇ ಆದಂತಹ ಸುವಾಸನೆಯನ್ನು ಹೊಂದಿರುವ ಒಂದು ಅತ್ಯುತ್ತಮವಾದಂತಹ ಆಹಾರ. ಇದನ್ನು ನಾವು ದಿನನಿತ್ಯದ ಆಹಾರದ ಜೊತೆಯಲ್ಲಿ ಬಳಸಿದರೆ ಆಹಾರದ ಪೌಷ್ಟಿಕ ಮೌಲ್ಯವನ್ನು ಹೆಚ್ಚಿಸಬಹುದು. ಇದು ಇತರ ಉದ್ದಿಮೆಗಳಲ್ಲಿಯೂ ಸಹ ಅತ್ಯಂತ ಪ್ರಾಮುಖ್ಯತೆಯನ್ನು ಪಡೆದಿದೆ. ಹೇಗೆ ಅಂದರೆ ಅನೇಕ ಔಷಧಿಗಳ ತಯಾರಿಕೆಯಲ್ಲಿ ಗಿಡಮೂಲಿಕೆಯಾಗಿ ಬಳಸಲ್ಪಡ್ತದೆ. ಅಣಬೆಯಿಂದ ಹಲವಾರು ಮೌಲ್ಯವರ್ಧಿತ ಉತ್ಪನ್ನಗಳನ್ನು ತಯಾರಿಸಿ ದಿನನಿತ್ಯ ಸೇವಿಸುವುದರ ಜೊತೆಗೆ ಮಾರಾಟ ಕೂಡ ಮಾಡಬಹುದು. ಹಾಗಾಗಿ ಅಣಬೆಯ ಬೇಸಾಯವು ಆರೋಗ್ಯ ದೃಷ್ಟಿಯಿಂದ ಅಲ್ಲದೆ ಆದಾಯ ಉತ್ಪನ್ನ ಚಟುವಟಿಕೆಯನ್ನಾಗಿ ಕೈಗೊಂಡು ಆರ್ಥಿಕ ಸಫಲತೆಯನ್ನು ಹೊಂದುವುದಕ್ಕೆ ಒಂದು ಉತ್ತಮವಾದ ಮಾರ್ಗವಾಗಿದೆ. ರೈತ ಬಂಧುವರು, ಇದುವರೆಗೆ ಕ್ರಮವಾಗಿ ಗಿರೀಶ್ ವಿ ಪಾಟೀಲ್ ಹಾಗೂ ಡಾಕ್ಟರ್ ಅನುಪಮಾ ಸಿ ಅವರಿಂದ ರೈತರಿಗೆ ಸಲಹೆ ಕೇಳಿದಿರಿ. ಇದೀಗ ಕೇಳೋಣ ಕೃಷಿ ಗೀತೆಗಳನ್ನು. ರಾಕೆಟ್ ನಾವು ಹಾಕಿಕೊಂಡು ಸ್ಪೇಸ್ ಸುಟ್ಟು ರಾಕೆಟ್ ನಲ್ಲಿ ಕುಳಿತು ನಾವು ಹಾಕಿಕೊಂಡು ಸ್ಪೇಸ್ ಸುಟ್ಟು ಹಾರೋಣ ನಾವು ಸ್ಪೇಸ್ಗೆ ಮರೆಯೋಣ ಹೀಗೆ ಬೇಸಿಗೆ ರಾಕೆಟ್ ನಲ್ಲಿ ಕುಳಿತು ನಾವು ಹಾಕಿಕೊಂಡು ಸ್ಪೇಸ್ ಸುಟ್ಟು ರಾಕೆಟ್ ನಲ್ಲಿ ಕುಳಿತು ನಾವು ಹಾಕಿಕೊಂಡು ಸ್ಪೇಸ್ ಸುಟ್ಟು ರಾಕೆಟ್ ನಲ್ಲಿ ಕುಳಿತು ನಾವು ತೆಗೆಸಿಕೊಂಡು ಒಂದು ಟಿಕೆಟ್ ಕಕ್ಷೆಗೆ ಹೇಳೋಣ ಬಾಯ್ ಬಾಯ್ ಭೂಮಿಗೆ ರಾಕೆಟ್ ನಲ್ಲಿ ಕುಳಿತು ನಾವು ಹಾಕಿಕೊಂಡು ಸ್ಪೇಸ್ ಸುಟ್ಟು ರಾಕೆಟ್ ನಲ್ಲಿ ಕುಳಿತು ನಾವು ಹಾಕಿಕೊಂಡು ಸ್ಪೇಸ್ ಸುಟ್ಟು ನಾವು ಭೂಮಿಯ ಸವಿಯೋಣ ಅದರ ಅಂದವ ರಾಕೆಟ್ನಲ್ಲಿ ಕುಳಿತು ನಾವು ಹಾಕಿಕೊಂಡು ಸ್ಪೇಸ್ ಸುಟ್ಟು ರಾಕೆಟ್ನಲ್ಲಿ ಕುಳಿತು ನಾವು ಹಾಕಿಕೊಂಡು ಸ್ಪೇಸ್ ಸುಟ್ಟು ಹಾರೋಣ ನಾವು ಸ್ಪೇಸ್ಗೆ ಮರೆಯೋಣ ಹೀಗೆ ಬೇಸಿಗೆ ರಾಕೆಟ್ನಲ್ಲಿ ಕುಳಿತು ನಾವು ಹಾಕಿಕೊಂಡು ಸ್ಪೇಸ್ ಸುಟ್ಟು ರಾಕೆಟ್ನಲ್ಲಿ ಕುಳಿತು ನಾವು ಹಾಕಿಕೊಂಡು ಸ್ಪೇಸ್ ಸುಟ್ಟು ರಾಕೆಟ್ನಲ್ಲಿ ಕುಳಿತು ನಾವು ಹಾಕಿಕೊಂಡು ಸ್ಪೇಸ್ ಸುಟ್ಟು ರಾಕೆಟ್ನಲ್ಲಿ ಮಲ್ಲಿಗೆಯ ಹತೋಟಿ ಮಾಡಬೇಕು ಲಕ್ಷಗೊಟ್ಟು ರೈತರು ಕೇಳಬೇಕು ಬಿಳಿ ಕಸವ ಕಿತ್ತೊಗೆಯಲು ದಾರಿಗಳು ಹಲವು ಎಚ್ಚರಿಕೆಯಿಂದ ಅವುಗಳನ್ನು ಬಳಸಲೇಬೇಕು ಹೆಂಗ ಮಲ್ಲಿಗೆಯ ಹತೋಟಿ ಮಾಡಬೇಕು ಲಕ್ಷಗೊಟ್ಟು ರೈತರು ಕೇಳಬೇಕು ಬಿಳಿ ಕಸವ ಕಿತ್ತೊಗೆಯಲು ದಾರಿಗಳು ಹಲವು ಎಚ್ಚರಿಕೆಯಿಂದ ಅವುಗಳನ್ನು ಬಳಸಲೇಬೇಕು ಎಚ್ಚರಿಕೆಯಿಂದ ಅವುಗಳನ್ನು ಬಳಸಲೇಬೇಕು ಸಾಕಷ್ಟು ಸೇರಿಸಬೇಕು ಸಾರಜನಕ ಸಾಕಷ್ಟು ಸೇರಿಸಬೇಕು